ಯೋಜನೆ ಗೃಹಜ್ಯೋತಿ ಆಗಸ್ಟ್ ಒಂದರಂದು ಜಾರಿಗೆ ಸಿದ್ದತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸ್ವಾತಂತ್ರ್ಯ ಸೇನಾನಿ ಮೈಲಾರ ಮಹಾದೇವರ ತತ್ವಾದರ್ಶ ಪಾಲನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ಚಂದ್ರಯಾನ 3 ಯೋಜನೆ ಮುಂದಿನ ತಿಂಗಳು ಕಾರ್ಯಗತ, ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್. ನೈರುತ್ಯ ಮುಂಗಾರು ಇನ್ನೆರಡು ದಿನಗಳಲ್ಲಿ ರಾಜ್ಯಕ್ಕೆ ಪ್ರವೇಶ ಸಾಧ್ಯತೆ, ಹವಾಮಾನ ಇಲಾಖೆ ವರದಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಜೂರ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ರಾಯಚೂರಿನ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರೂಪಾ ಆರ್ಎಸ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆ, ಇದಾದ ನಂತರ ಪೇಟೆ ಧಾರಣೆ ಕೇಳಬಹುದು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅಂಜೂರು ಹಣ್ಣಿನ ಮಹತ್ವ, ಅಂಜೂರು ಹಣ್ಣಿನ ಮೌಲ್ಯವರ್ಧನೆ ಮತ್ತು ಅದರ ಒಂದು ಸಂಸ್ಕರಣೆ, ಈ ಒಂದು ವಿಚಾರವಾಗಿ ನಮ್ಮ ಕೇಳುಗರಿಗೆ ಮತ್ತು ರೈತರಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದಂಥ ಡಾಕ್ಟರ್ ರೂಪಾಬಾಯಿ ಆರ್ ಎಸ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ಅಂಜೂರು ಹಣ್ಣಿನ ವಿಶೇಷತೆ ಮತ್ತು ಸಂಸ್ಕರಣೆ ಮೌಲ್ಯವರ್ಧನೆ ವಿಚಾರವಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ರೂಪಾಬಾಯಿ ಅವರೇ. ನಮಸ್ಕಾರ ಸರ್. ಮೊದಲನೇದಾಗಿ ಹೇಳಿ, ಅಂಜೂರು ಹಣ್ಣಿಗೆ ಇತ್ತೀಚೆಗೆ ಭಾಳಷ್ಟು ಜನ ಬೇಡಿಕೆ ಇದೆ, ಭಾಳಷ್ಟು ಜನ ಖರೀದಿ ಮಾಡ್ತಿರ್ತಾರೆ, ಆದರೆ ಉತ್ಪಾದನೆ ಅಷ್ಟರ ಮಟ್ಟಿಗೆ ಇಲ್ಲ ಇನ್ನು ನಮ್ಮ ಜಿಲ್ಲೆಯಲ್ಲಿ. ಈ ಅಂಜೂರು ಹಣ್ಣಿನ ಬೇಡಿಕೆ ಬರ್ತಾ ಇದೆ, ಇದರ ಮಹತ್ವದ ಬಗ್ಗೆ ತಿಳಿಸ್ಕೊಡಿ. ಯಾಕೆ ಇಷ್ಟು ಮಹತ್ವ ಪಡಿತಾ ಇದೆ ಅದನ್ನು ಹಣ್ಣು? ಅಂಜೂರು ಹಣ್ಣು ಅಂದರೆ ಮುಂಚೆ ಎಲ್ಲ ಬಳ್ಳಾರಿ ಕಡೆ ಅಷ್ಟೇ ಬೆಳೆಸ್ತಾ ಇದ್ರು ಸರ್. ಇವಾಗ ರಾಯಚೂರಲ್ಲೂ ನೀವು ಅಬ್ಸರ್ವ್ ಮಾಡಿರ್ಬೋದು, ಸುಮಾರು ಜನ ಬೆಳೆಸ್ತಾ ಇದ್ದಾರೆ. ರಾಯಚೂರಾಗಲಿ, ಯಾದಗಿರಿ ಆಗಲಿ, ಸೊ ಇದು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇದರಲ್ಲಿ ಇರೋ ನ್ಯೂಟ್ರಿಷನಲ್ ವ್ಯಾಲ್ಯೂ ತುಂಬಾ ಇದೆ ಸರ್. ಮೇನ್ಲಿ ಇದು ಅಂಜೂರ ಹಣ್ಣು ಏನಾಗಿದೆ ಅಂದ್ರೆ ಮಕ್ಕಳು ಆಮೇಲೆ ಹೆಣ್ಮಕ್ಳು ಇದಕ್ಕೆಲ್ಲ ಐರನ್ ಕಂಟೆಂಟ್ ತುಂಬಾ ಇರುತ್ತೆ ಇದರಲ್ಲಿ. ಹಾಗಾಗಿ ಇದ್ರದ್ದು ನ್ಯೂಟ್ರಿಷನಲ್ ವ್ಯಾಲ್ಯೂ ಚೆನ್ನಾಗಿರೋದ್ರಿಂದ ಇವಾಗೆಲ್ಲ ಎಲ್ಲರೂ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇದ್ರದ್ದು ಬೇಡಿಕೆನೂ ಜಾಸ್ತಿ ಆಗಿದೆ ಸರ್. ಅಂದ್ರೆ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ ಸರ್. ಬಹಳಷ್ಟು ಅಲ್ಲೇ ಮಾತಾಡೋದು ಕೇಳ್ತಾರೆ, ಇಲ್ಲ ಅಂಜೂರ ಹಣ್ಣು ರಕ್ತ ಜಾಸ್ತಿ ಆಗುತ್ತೆ, ರಕ್ತ ಜಾಸ್ತಿ ಆಗುತ್ತೆ ಅಂತ ಕೇಳ್ತಿರ್ತೀವಿ ಸರ್. ಹಾಗಾಗಿ ಎಸ್ಪೆಷಲಿ ಇದು ಪ್ರೆಗ್ನೆಂಟ್ ಲೇಡೀಸ್ ಇರ್ಬೋದು ಅಥವಾ ಹೆಣ್ಮಕ್ಳು ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಈ ಅನಿಮಿಯಾ ಇರುತ್ತಲ್ಲ ಸರ್, ಅದು ರಕ್ತಹೀನತೆ ಅದನ್ನ ತೊಡಗಿಸೋಕೆ ನಾವು ಇದು ಅಂಜೂರ ಹಣ್ಣು ತಿನ್ಬೇಕು ಅಂತ ಹೇಳ್ತಾರೆ ಸರ್. ಹೇಗೆ ಅನ್ನೋದನ್ನು ತಿನ್ಬೇಕಾದ್ರೆ ದಿವಸ ಒಂದು ಒಂದು ಎರಡು ಹಿಂಗೆ ತಿನ್ಬಹುದು? ಹಾ ತಿನ್ಬಹುದು ಸರ್, ಒಂದು ಎರಡು ತಿನ್ಬಹುದು. ಇವಾಗ ಮಾರ್ಕೆಟಲ್ಲಿ ರಾಯಚೂರಲ್ಲಿ ಪರವಾಗಿಲ್ಲ ಸರ್, ಇವಾಗ ಯಾವಾಗ್ಲೂ ಸ್ವಲ್ಪ ಅವೈಲಬಲ್ ಇರುತ್ತೆ ಅಂಜೂರ ಹಣ್ಣು. ಮುಂಚೆ ಎಲ್ಲ ತುಂಬಾ ಕಷ್ಟ ಇರ್ತಿತ್ತು, ಎಲ್ಲಿಂದನೂ ತರಿಸ್ತಾ ಇದ್ರು, ಇವಾಗೆಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ. ಯಾಕಂದ್ರೆ ಈಗ ರಾಯಚೂರು ಜಿಲ್ಲೆಯಲ್ಲೂ ಸುಮಾರು ರೈತರೆಲ್ಲ ಬೆಳೆಸ್ತಾ ಇದ್ದಾರೆ ಅಂಜೂರ ಹಣ್ಣನ್ನು. ಹೌದೌದು. ಈಗ ತಾವು ಅಂಜೂರು ಒಂದು ತಮ್ಮ ಆಹಾರ ಸಂಸ್ಕರಣಾ ಘಟಕದಲ್ಲಿ ಅಂಜೂರಿನ ಮೌಲ್ಯವರ್ಧನೆಯನ್ನು ಮಾಡ್ತಾ ಇದ್ದೀರಿ, ಸಂಸ್ಕರಣೆಯನ್ನು ಮಾಡ್ತಾ ಇದ್ದೀರಿ. ನಮ್ಮ ಕೇಳುಗರಿಗೆ ಮತ್ತು ರೈತರಿಗೆ ಹೇಳಿ, ಮೊದಲನೇದಾಗಿ ಅಂಜೂರ ಹಣ್ಣಿನ ಸಂಸ್ಕರಣೆ ಬಗ್ಗೆ ತಿಳಿಸ್ಕೊಡಿ. ಯಾವ ರೀತಿ ಇದನ್ನ ಸಂಸ್ಕರಣೆ ಮಾಡಬಹುದು, ಏನೇನು ಮಾಡಬಹುದು ಇಲ್ಲಿ? ಸಂಸ್ಕರಣೆ ಅಂಜೂರ ಹಣ್ಣಲ್ಲಿ ಯಾಕೆ ಬರುತ್ತೆ ಅಂದ್ರೆ, ನಿಮ್ಗೆಲ್ಲ ಗೊತ್ತಿದೆ ಅಂಜೂರ ಹಣ್ಣು ಒಂದ್ಸತಿ ಅದನ್ನ ಹಾರ್ವೆಸ್ಟ್ ಮಾಡಿದ ಮೇಲೆ 2-3 ದಿನ ಅಷ್ಟೇ ಚೆನ್ನಾಗಿರುತ್ತೆ ಅದು. ಅದಕ್ಕಾಗಿ ಅದೇನಾಗ್ತಾ ಇದೆ ಅಂದ್ರೆ, ಈಗ ನಾವು ಎಲ್ಲೋ ಒಂದು ರಾಯಚೂರಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ಹಣ್ಣು ಬೆಳೆಸಿದಾರಂದ್ರೆ ಅದು ಬರೋವರಿಗೆ 1-2 ದಿನದಲ್ಲಿ ಅದನ್ನ ಸೇಲ್ ಮಾಡಿಬಿಡ್ಬೇಕು ಅವರು, ಇಲ್ಲಾಂದ್ರೆ ಏನಾಗುತ್ತೆ ಅದು ಕೆಟ್ಟೋಗ್ಬಿಡುತ್ತೆ ಸ್ಯಾಂಪಲ್. ಸೊ ಹಾಗಾಗಿ ಇವನ್ ಫ್ರೆಶ್ ಆಗಿನೂ ಮಾರ್ಕೆಟಲ್ಲಿ ತುಂಬಾ ಬೇಡಿಕೆ ಇದೆ. ಅದ್ರ ಜೊತೆ ಈಗ ರೈತರಿಗೆ ಲಾಭ ಆಗ್ಬೇಕಂದ್ರೆ ರೈತರು ಏನ್ ಮಾಡ್ಬೇಕಂದ್ರೆ, ಇದನ್ನ ಸಂಸ್ಕರಣೆನೂ ಮಾಡ್ಕೋಬಹುದು, ಪ್ರಾಸೆಸಿಂಗ್ ವ್ಯಾಲ್ಯೂ ಅಡಿಷನ್ ಎಲ್ಲ ಮಾಡ್ಕೋಬಹುದು ಅಂಜೂರ ಹಣ್ಣಿಂದು. ಸೊ ಆ ಪ್ರಾಸೆಸಿಂಗ್ ವ್ಯಾಲ್ಯೂ ಅಡಿಷನ್ ಅಲ್ಲಿ ಸುಮಾರು ಪ್ರಾಡಕ್ಟ್ಸ್ ಮಾಡ್ಕೋಬಹುದು. ಇವಾಗ ಮಾರ್ಕೆಟ್ ಅಲ್ಲಿ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋದಂದ್ರೆ ಒಣಗಿದ ಅಂಜೂರು ಅದು ಕಡ್ಡಿಯಲ್ಲಿ ಹಾಕಿ ಮಾಡಿರ್ತಾರೆ. ಅದು ಅಂತರೂ ಅದು ಎಲ್ರಿಗೂ ಗೊತ್ತಿದೆ, ಅದೊಂದು ಪ್ರಾಡಕ್ಟ್ ಅವೈಲಬಲ್ ಇದೆ. ಸೊ ಆ ತರ ನಾವು ನಮ್ಮ ವೆರೈಟೀಸ್ ಅನ್ನು ನಾವು ಡ್ರೈ ಮಾಡ್ಕೋಬಹುದು. ಇದು ಡಯಾನಾ ವೆರೈಟಿ ಇರ್ಬೋದು ಅಥವಾ ಟರ್ಕಿ ಬ್ರೌನ್ ವೆರೈಟಿ ಇರ್ಬೋದು. 2-3 ವೆರೈಟಿ ರಾಯಚೂರಲ್ಲಿ ಬೆಳೆಸ್ತಾ ಇದ್ದಾರೆ, ರಾಯಚೂರು ಆಗ್ಲಿ ಬಳ್ಳಾರಿ ಆಗ್ಲಿ, ಡಯಾನಾ ಪೂನಾ ಆಮೇಲೆ ಟರ್ಕಿ ಬ್ರೌನ್. ಈ 3 ವೆರೈಟಿನು ಚೆನ್ನಾಗಿದೆ ಸರ್, ಡ್ರೈಯಿಂಗ್ ಮಾಡ್ಕೋಬಹುದು ನಾವು ಅದನ್ನ. ಈಗ ಮೊದಲನೇದಾಗಿ ನಮ್ಮ ಮನೆ ಮಟ್ಟಕ್ಕೆ ಬರೋಮ. ಮನೆಯಲ್ಲಿ ಈಗ 1-2 ಕೆಜಿ ಅಂತಂದಿರ್ತಾರೆ, 1-2 ದಿವಸ ಇಟ್ಬಿಡ್ತಾರೆ, 3ನೇ ದಿವಸಕ್ಕೆ ಎಲ್ಲ ಮೆತ್ತಗಾಗಿ ಅದೇನು ತಿನ್ಲಿಕ್ಕೆ ತಿನ್ನಬಾರದು ಅನ್ನೋತಕ್ಕಂತ ಒಂದು ಇದು ಬಂದ್ಬಿಡುತ್ತೆ, ಮನ್ಸ್ ಬರೋದಿಲ್ಲ ಆ ತರ ಸಾಫ್ಟ್ ಆಗಿಬಿಟ್ಟಿರುತ್ತೆ ಹಣ್ಣು. ಹೌದು. ಮನೆಯಲ್ಲಿ ಅದನ್ನ ರಕ್ಷಣೆ ಹೇಗ್ ಮಾಡಿಡಬೇಕು? ಒಂದು ರೆಫ್ರಿಜಿರೇಟರ್ ಅಲ್ಲಿ ಇಟ್ಕೋಬಹುದು ಸರ್, 1-8 ದಿನವರೆಗೂ ಚೆನ್ನಾಗಿರುತ್ತೆ. ತಂದಿದ ತಕ್ಷಣ ಅಂದ್ರೆ, ಮತ್ತೆ ಹಣ್ಣು ಮೆತ್ತಗಾದ್ಮೇಲೆ ಇಡೋದಲ್ಲ, ಹಣ್ಣು ತಂದಿದ ತಕ್ಷಣ 1-8 ದಿನವರೆಗೂ ನಾವು ರೆಫ್ರಿಜಿರೇಟರ್ ಅಲ್ಲಿ ಇಡಬಹುದು. ಸ್ವಲ್ಪ 8 ದಿನವರೆಗೂ ಏನು ಕೆಡೋದಿಲ್ಲ. ಅಂದ್ರೆ ಒಂದೇ ಮಾರ್ಗ ಅಂದ್ರೆ ಹಣ್ಣು ಒಂದ್ ವಾರದವರೆಗೂ ಇಟ್ಕೋಬಹುದು ಸರ್, ಚೆನ್ನಾಗಿರುತ್ತೆ ಒಂದ್ ವಾರದವರೆಗೂ ಇಟ್ಟರೆ. ಇನ್ನ ಹಣ್ಣು ಒಮ್ಮೆ ಮನೆಯಲ್ಲಿ ಜಾಸ್ತಿ ತರ್ತಾರೆ, ಒಳ್ಳೆ ಹಣ್ಣು ಸ್ವಸ್ಥದಿರುತ್ತೆ ಮಾರುಕಟ್ಟೆಯಲ್ಲಿ ಅಂತ ತಂದಾಗ, ಮನೆಯಲ್ಲಿ ಏನಾದ್ರೂ ಅದನ್ನ ಸಂಸ್ಕರಣೆ ಮಾಡಿ ಬೇರೆ ಬೇರೆ ಐಟಮ್ ಗಳನ್ನ ಮಾಡಬಹುದು ಸರ್, ಸುಮಾರು ಐಟಮ್ಸ್ ಮಾಡಬಹುದು ಇದರಲ್ಲಿ. ಮನೆಯಲ್ಲಿ ಏನೇನು ಮಾಡಬಹುದು? ಮನೆಯಲ್ಲಿ ಅಂದ್ರೆ ಇವಾಗ ನಾವು ಫಿಗ್ ಜಾಮ್ ಮಾಡಬಹುದು, ಅಂಜೂರ್ ಜಾಮ್. ಇವಾಗೆಲ್ಲ ಮಾರ್ಕೆಟ್ ಅಲ್ಲೆಲ್ಲ ಜಾಮ್ ಅವೈಲಬಲ್ ಇದೆ, ಅದೆಲ್ಲ ಕಿಸಾನ್ ಜಾಮ್ ಆತರ. ಅದೇ ರೀತಿ ನಾವು ಅಂಜೂರ ಹಣ್ಣಿನ ಜಾಮ್ ಮಾಡ್ಕೋಬಹುದು, ತುಂಬಾ ಸ್ವಾದಿಷ್ಟವಾಗಿರುತ್ತೆ ಸರ್ ಅದು. ಆಮೇಲೆ ಅಂಜೂರ್ ರೋಲ್ಸ್ ಅಂತ ಮಾಡ್ಕೋಬಹುದು, ರೋಲ್ಸ್ ಅಥವಾ ಬಾರ್ ಅಂತ ಮಾಡ್ಕೋಬಹುದು. ಆಮೇಲೆ ಅಂಜೂರ್ ಒಣಗಿದ್ಮೇಲೆ ಅದರದ್ದು ಪೌಡರು ಮಾಡ್ಕೋಬಹುದು, ಪೌಡರು ಮಾಡ್ಕೋಬಹುದು, ಇದೆಲ್ಲ ಮಾಡ್ಕೋಬಹುದು ಸರ್. ಈಗ ಅಂಜೂರು ಜಾಮಿಗೆ ಬರೋಮ, ಅಂಜೂರ್ ಜಾಮ್ ಅನ್ನ ಹೇಗೆ ಮಾಡಬಹುದು ಮನೆಯಲ್ಲಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಪದ್ಧತಿ, ಯಾವ ರೀತಿ ಒಂದು ವಿಧಾನದ ಬಗ್ಗೆ. ಅಂಜೂರ್ ಜಾಮ್ ಮಾಡ್ಕೋಬೇಕಂದ್ರೆ ಅಂಜೂರ್ ಜಾಮಿಗೆ ಹಣ್ಣು ಚೆನ್ನಾಗಿ ಹಣ್ಣ ಮಾಗಿರ್ಬೇಕು, ಪೂರ್ತಿ ಚೆನ್ನಾಗಿರ್ಬೇಕು. ಅಂದ್ರೆ ಕಾಯಿ ಇದ್ರೆ ಚೆನ್ನಾಗಲ್ಲ, ಆದ್ರೂ ಪೂರ್ತಿ ಹಣ್ಣು ಅಂದ್ರೆ ಸ್ವೀಟ್ನೆಸ್ ಚೆನ್ನಾಗಿರುತ್ತೆ ಅದು. ಸೊ ಆ ಅಂಜೂರ್ ಹಣ್ಣನ್ನ ನಾವೇನ್ ಮಾಡೋದು, ತೊಳೆದು ಅದನ್ನ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಪಲ್ಪ್ ಮಾಡ್ಕೋಬೇಕು. ಪಲ್ಪ್ ಮಾಡ್ಕೊಂಡ್ಮೇಲೆ ಆ ಪಲ್ಪ್ ಎಷ್ಟು ಬಂದಿರುತ್ತೆ, ಅದು ಈಗ 1 ಕೆಜಿ ಪಲ್ಪ್ ಇದೆ ಅಂದ್ರೆ ನಮ್ಮ ಹತ್ರ, ಸೊ 1 ಕೆಜಿಗೆ ಒಂದು 60% ಅಥವಾ 50% 1/2 ಕೆಜಿ ಅಷ್ಟು ಸಕ್ಕರೆ ಹಾಕೊಳ್ಳೋದು. ಸಕ್ಕರೆ ಹಾಕಿ ಕುದಿಸ್ಬೇಕು ಅದನ್ನ ಚೆನ್ನಾಗಿ, ಚೆನ್ನಾಗಿ ಕುದಿಸ್ಬೇಕು. ಅದಕ್ಕೆ ಮತ್ತೆ ಪೆಕ್ಟಿನ್ ಅಂತ ಒಂದ್ ಸಿಗುತ್ತೆ, ಪೆಕ್ಟಿನ್ ಒಂದು ಆಡ್ ಮಾಡ್ಕೋಬೇಕು ಸರ್. ಅದಕ್ಕೆ ಪೆಕ್ಟಿನ್, ಸಿಟ್ರಿಕ್ ಆಸಿಡ್ ಅಂದ್ರೆ ಕುದಿಸುವಾಗ ಹಾಕ್ಬೇಕು, ಆರಿದ್ಮೇಲೆ ಇಲ್ಲ ಸರ್, ಅದು ಒಂದ್ 50% ಅಷ್ಟು ಕುದ್ಮೇಲೆ ಅದು ಅವಾಗ ಹಾಕೋಬೇಕು. ಅಂದ್ರೆ ಅದೇನಾಗುತ್ತೆ, ಸೆಟ್ಟಿಂಗ್ ಜಾಮ್ ನಮಗೆ ಹಿಂಗ್ ಕಟ್ ಮಾಡಿದ ತಕ್ಷಣ ಬರ್ಬೇಕಲ್ವಾ, ಅದು ಆ ತರ ಹದ ಬರಕ್ಕೆ ಅದು ಪೆಕ್ಟಿನ್ ಹಾಕ್ಬೇಕು. ಪೆಕ್ಟಿನ್ ಎಷ್ಟು ಹಾಕ್ಬೇಕು ಅದನ್ನ? ಪೆಕ್ಟಿನ್ ಅಂದ್ರೆ ಪೆಟ್ಟಿನೂ ಒಂದ್ ಕೆಜಿಗೆ ಒಂದು 6 ಗ್ರಾಮ್ ಸರ್. ಇಲ್ಲ ಪೌಡರ್, ಪೌಡರ್ ಫಾರ್ಮ್ ಅಲ್ಲಿ ಪೆಕ್ಟಿನ್ ಪೌಡರ್ ಅಂತ ಇರುತ್ತೆ, ಸಿಟ್ರಿಕ್ ಆಸಿಡ್, ಆಮೇಲೆ ಪ್ರಿಸರ್ವೇಟಿವ್ ಒಂದು ಹಾಕೋಬಹುದು. ಪ್ರಿಸರ್ವೇಟಿವ್ ಅಂದ್ರೆ ಯಾವ ಸಿಗುತ್ತಾ ಮಾರ್ಕೆಟ್? ಸೋಡಿಯಂ ಬೆಂಜೋಯೇಟ್ ಅದೆಲ್ಲ ಸಿಗುತ್ತೆ ಸರ್, ಸಿಗುತ್ತೆ ಪ್ರಿಸರ್ವೇಟಿವ್. ಒಂದ್ ಕೆಜಿ 1 ಗ್ರಾಮ್ ಸಾಕು, ಒಂದ್ ಕೆಜಿ ಸ್ವಲ್ಪ, ಸ್ವಲ್ಪ ಒಂದ್ ಗ್ರಾಮ್ ಪಿಂಚ್, ಹಾ ಸರ್ ಅಷ್ಟು ಅಷ್ಟು ಹಾಕ್ಬೇಕು. ಬಟ್ ಮಾಡೋವಾಗ ಇದನ್ನ ಚೆನ್ನಾಗಿ ಕುದಿಸಿದ್ಮೇಲೆ ಅದು ಪೆಕ್ಟಿನ್, ಸಿಟ್ರಿಕ್ ಆಸಿಡ್ ಎಲ್ಲ ಪೆಕ್ಟಿನ್ ಅರ್ಧ ಕುದ್ಮೇಲೆ ಹಾಕ್ಬೇಕು, ಸಿಟ್ರಿಕ್ ಆಸಿಡ್ ಲಾಸ್ಟ್ಗೆ, ಪ್ರಿಸರ್ವೇಟಿವ್ ಲಾಸ್ಟಿಗೆ ಹಾಕೋಬೇಕು. ಅದು ಹದ ಗೊತ್ತಾಗುತ್ತೆ ಅದು ಜಾಮ್ ಆಗಿದೆಯಾ ಇಲ್ಲ ಅಂತ. ರಿಫ್ರಾಕ್ಟ್ರೋಮೀಟರ್ ಅಂತ ನಾವು ಯೂಸ್ ಮಾಡ್ತೀವಿ ಕಮರ್ಷಿಯಲ್ ಮಾಡೋವಾಗ. ಇದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಬಂತಂದ್ರೆ ಅದು ಜಾಮ್ ಮಾಡ್ಕೋಬಹುದು ಮನೇಲಿ. ಹೇಗೆ ಅಂದಾಜಾಗಿ ಅದನ್ನ ಹೇಗೆ ಗುರುತಿಸಬಹುದು ಹದ ಬಂದಿದೆ ಇದು ಆಗಿದೆ? ಅದು ಶೀಟ್ ಟೆಸ್ಟ್ ಅವೆಲ್ಲ ಮಾಡ್ತೀವಿ ಸರ್, ಅಂದ್ರೆ ಪ್ಲೇಟ್ ಅಲ್ಲಿ ಹಾಕಿ ಈಗ ಪಾಕ ಟೈಪ್ ಅದು ಅದು ಟೆಸ್ಟ್ ಮಾಡಿ ಹಾಕ್ತೀವಿ. ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಹುದು ಮನೇಲಿ ಮಾಡಿದ್ರೆ, ಎಕ್ಸಾಕ್ಟ್ ಜಾಮ್ ಹಂಗೆ ಇರ್ಲಿಕ್ಕಿಲ್ಲ, ಬಟ್ ಮಾಡ್ಕೋಬಹುದು ಚೆನ್ನಾಗುತ್ತೆ ಅದು. ಅಂದ್ರೆ ಇದನ್ನ ಹಣ್ಣನ್ನ ಚೆನ್ನಾಗಿ ಚಲೋ ಮೊದಲು ಮಿಕ್ಸಿಗೆ ಹಾಕೋಬೇಕಂತ. ಹೌದು ಸರ್, ಚೆನ್ನಾಗಿರೋ ಹಣ್ಣಾಗಿರೋದು, ಹಣ್ಣಾಗಿರೋದನ್ನ ಚೆನ್ನಾಗಿ ಒಳ್ಳೆಯ ಒಂದು ಹೂರ್ಣ ಆಗುವಾಗ ಅದನ್ನ ಮಿಕ್ಸಿಗೆ ಹಾಕೋ, ಮಿಕ್ಸಿಗೆ ಹಾಕೋಬೇಕು ಸರ್. ನಂತರ ಬೀಜ ಇದ್ರು ತೊಂದರೆ ಇಲ್ಲ ಸರ್, ಏನು ಇಲ್ಲ, ಚೆನ್ನಾಗಿರುತ್ತೆ ಬೀಜ ಇದ್ರು ಅದ್ರ ಅದು ಬೀಜ. ಆಮೇಲೆ ಏನು ತೆಗೆಯೋ ಅವಶ್ಯಕತೆ ಇಲ್ಲ, ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ, ಬೀಜ ಏನೂ ಇಲ್ಲ. ಹಣ್ಣು ತಗೋಬೇಕು, ಕಟ್ ಮಾಡಬೇಕು, ಮಿಕ್ಸಿಗೆ ಮಾಡ್ಕೋಬೇಕು. ಪ್ರಿಸರ್ವೇಟಿವ್ ಮತ್ತು ಪೆಕ್ಟಿನ್ ಅವೆಲ್ಲ ಹಾಕಿ ನಂತರ ಅದನ್ನೆಲ್ಲ ಹೇಗೆ ಆರಿಸ್ಬೇಕಂತೀರಿ? ಇಲ್ಲ ಇಲ್ಲ ಸರ್, ಬಿಸಿ ಇದ್ದಾಗೆ ನಾವು ಒಂದು ಗ್ಲಾಸ್ ಬಾಟಲ್, ಬಾಟಲ್ಸ್ ಇರುತ್ತಲ್ಲ ಸರ್, ಗ್ಲಾಸ್ ಬಾಟಲ್ ಚೆನ್ನಾಗಿ ಅದನ್ನ ಬಿಸಿ ನೀರಿಂದ ತೊಳೆದು ಅದನ್ನ ಒಣಗಿಸಬೇಕು. ಅಂದ್ರೆ ನೀರು ಏನು ಇರಬಾರ್ದು, ಜಾಮ್ ಮಾಡೋಕ್ಕಿಂತ ಮುಂಚೆನೆ ಇದು ಬಾಟಲ್ ರೆಡಿ ಇಟ್ಕೋಬೇಕು. ನಾವು ಜಾಮ್ ಮಾಡಿದ ತಕ್ಷಣ ಅದರಲ್ಲಿ ಹಾಕಿ ಇಟ್ಕೊಂಡು ಸ್ಟೋರ್ ಮಾಡ್ಕೋಬಹುದು. ಒಂದು 24 ಗಂಟೆವರೆಗೂ ನಾವು ಅದನ್ನ ಮುಟ್ಬಾರ್ದು ಒಂದ್ಸತೆ ಫಿಲ್ ಮಾಡಿದ್ಮೇಲೆ. ಅಂದ್ರೆ ಅದು ಸೆಟ್ಟಿಂಗ್ ಆಗುತ್ತೆ, ಜಾಮ್ ಸೆಟ್ಟಿಂಗ್ ಆಗುತ್ತೆ, ಸೆಟ್ಟಿಂಗ್ ಆಗುತ್ತೆ ಸರ್. ಆಮೇಲೆ ಯೂಸ್ ಮಾಡ್ಕೋಬಹುದು. ಹೇಗೆ ಬಾಟಲ್ ನಲ್ಲಿ ಸಂಗ್ರಹ ಮಾಡಿಟ್ಟಂತ ಈ ರೀತಿ ಮಾಡಿದಂತ ಜಾಮ್ ಅನ್ನು ಎಷ್ಟು ದಿವಸವರೆಗೂ ಉಪಯೋಗ ಮಾಡಬಹುದು? ಅದನ್ನ 2-3 ಮಂತ್ಸ್ ವರೆಗೂ ಮಾಡ್ಕೋಬಹುದು ಸರ್, ಮಾಡ್ಕೋಬಹುದು, ಮಾಡ್ಕೋಬಹುದು. ರೆಫ್ರಿಜರೇಟರ್ ಅಲ್ಲೂ ಬೇಕಿದ್ರೆ ಇಟ್ಕೋಬಹುದು. ಎಸ್ ಸರ್. ಹೇಗೆ ಇದು ಜಾಮು ಚೆನ್ನಾಗಿ ರುಚಿಕಟ್ಟಾಗಿರುತ್ತಂತೀರ? ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ. ಈಗ ನಾವು ಕಿಸಾನ್ ಜಾಮ್ ಎಲ್ಲ ಕೊಡ್ತೀವಿ, ಅದ್ರ ಬದಲು ಈಗ ಮಕ್ಕಳಿಗೆ ಒಂದೊಂದ್ಸತೆ ಅಂಜೂರ ಹಣ್ಣು ಕೊಟ್ರೆ ತಿನ್ನಲ್ಲ, ಅದ್ರ ಬದಲು ಜಾಮ್ ಕೊಡೋದು ಅವರಿಗೆ. ಜಾಮ್ ಚಪಾತಿಗೂ ಹಚ್ಕೋಬಹುದು, ಬ್ರೆಡ್ಗೂ ಹಚ್ಕೋಬಹುದು, ಎಲ್ಲದಕ್ಕೂ ರೋಲ್ ಟೈಪ್ ಮಾಡಿನು ಕೊಡ್ಬೋದು ಹಚ್ಚಿ. ಈಗ ಅಂಜೂರಗಳು ಜಾಸ್ತಿ ಇದ್ದಾಗ ಜಾಮ್ ಅನ್ನ ಮಾಡಿ ಸಂಗ್ರಹ ಮಾಡಿ ಇಟ್ಕೊಂಡು 3 ತಿಂಗಳವರೆಗೆ ಇಟ್ಕೊಂಡು ತಿನ್ಬಹುದು, ಜಾಸ್ತಿ ಮಾಡ್ಕೊಂಡು ಉಪಯೋಗ ಆಗುತ್ತೆ. ಇನ್ನ ಅಂಜೂರು ತಾವು ರೋಲ್ ಅನ್ನು ಸಹ ಮಾಡಬಹುದು ಅಂತ ಹೇಳಿ. ರೋಲ್ ಯಾವ ರೀತಿ ರೋಲ್ ಅಂದ್ರೆ ಇದು ಇದ್ರಲ್ಲೂ ನಾವು ಅಂಜೂರು ಚೆನ್ನಾಗಿ ಹಣ್ಣಾಗಿರೋ ಅಂಜೂರು ತಗೋಬೇಕು ಸರ್. ಅಂದ್ರೆ ಕಾಯಿ ಇರಬಾರ್ದು, ಹಣ್ಣಾಗಿರೋ ತಗೋಬೇಕು. ಅದನ್ನು ಚೆನ್ನಾಗಿ ಹಣ್ಣು ಆಗಿರ್ಬೇಕು, ಕೆಲವೊಮ್ಮೆ ಹಣ್ಣು ಅವು ಸಿಳಿರ್ತವೆ, ಏನೂ ಆಗಲ್ಲ, ಅದನ್ನು ತಗೋಬಹುದು, ಅದನ್ನು ತಗೋಬಹುದು. ಬಟ್ ಫಂಗಸ್ ಗಿಂಗಸ್ ಇರಬಾರ್ದು, ಚೆನ್ನಾಗಿರ್ಬೇಕು ಅಷ್ಟೇ. ಅದು ಅಂದ್ರೆ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ಅದನ್ನು ಸೇಮ್ ಇದನ್ನು ತೊಳೆದು ಮಿಕ್ಸಿಗೆ ಹಾಕೋಬೇಕು ಸರ್. ಅದನ್ನ ಏನ್ ಮಾಡಬೇಕು, 1 ಕೆಜಿ ಪಲ್ಪಿಗೆ ಒಂದು 200 ಗ್ರಾಮ್ ಅಷ್ಟು ಸಕ್ಕರೆ ಹಾಕ್ಬೇಕು, ಒಂದ್ 100 ಗ್ರಾಮ್ ಅಷ್ಟು ಲಿಕ್ವಿಡ್ ಗ್ಲೂಕೋಸ್ ಅಂತ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಲಿಕ್ವಿಡ್ ಗ್ಲೂಕೋಸ್ ಅಂತ ಸಿಗುತ್ತೆ. ಸೊ ಅದನ್ನ ಹಾಕಿ ಒಂದು 1/2 ತಾಸವರೆಗೆ ಮಿಕ್ಸಿಗೆ ಹಾಕಿ ಕುದಿಸ್ಬೇಕು ಸರ್. ಕುದಿಸಿದ್ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಪ್ರಿಸರ್ವೇಟಿವ್ ಹಾಕಿದ್ರು ಹಾಕ್ಬಹುದು, ಇಲ್ದೇನೂ ಇರ್ಬೋದು, ಪ್ರಿಸರ್ವೇಟಿವ್ ಇದಕ್ಕೆ ಆಪ್ಷನ್ ಇದೆ. ಸೊ ಅದೇನಿಲ್ಲ, ಅದು 1/2 ತಾಸವರೆಗೆ ಕುದಿಸಿ ಒಂದ್ ಸ್ವಲ್ಪ ಸಿಟ್ರಿಕ್ ಆಸಿಡ್, 1 ಕೆಜಿಗೆ ಒಂದು 3 ಗ್ರಾಮ್ ಅಷ್ಟು ಸಿಟ್ರಿಕ್ ಆಸಿಡ್ ಹಾಕಿ 1/2 ತಾಸ ಅಷ್ಟೇ ಕುದಿಸ್ಬೇಕು ಸರ್, ಜಾಸ್ತಿ ಕುದಿಸ್ಬಾರ್ದು. ಇದಕ್ಕೆ ಸ್ಟಾಪ್ ಮಾಡಿ, ನಮ್ಮ ಹತ್ರ ಟ್ರೇಸ್ ಇರುತ್ತಲ್ಲ, ಸ್ಟೇನ್ಲೆಸ್ ಸ್ಟೀಲ್ ಟ್ರೇಸ್ ಇರ್ಬೋದು ಅಥವಾ ಪ್ಲೇಟ್ಸ್ ಇರ್ಬೋದು, ಪರಾತ್, ಹಾ ಸರ್, ಸ್ಟೀಲಿನ ಪರಾತ್. ಅದಕ್ಕೆ ಏನ್ ಮಾಡ್ಬೇಕು, ನಾವು ಸ್ವಲ್ಪ ಬಟರ್ ಅಥವಾ ತುಪ್ಪ ಹಚ್ಚಬೇಕು ಕೆಳಗಡೆ ಪ್ಲೇಟಿಗೆ. ಆಮೇಲೆ ಇದು ಪಲ್ಪ್ ಅದ್ರಲ್ಲಿ ಹಾಕಿ ಬಿಸಿಲಿಗೂ ಇಡಬಹುದು, ಬಿಸಿಲಿಗಿಟ್ಟು 1-2 ದಿನ 3 ದಿನ ಆಗುತ್ತೆ ಒಣಗಕ್ಕೆ. ಜನರಲಿ ನಾವು ನಮ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ನಾವು ಡ್ರೈಯರ್ಸ್ ಎಲ್ಲ ಯೂಸ್ ಮಾಡ್ಕೊಳ್ತೀವಿ, ಸೋಲಾರ್ ಡ್ರೈಯರ್ಸ್, ಹಾಟ್ ಏರ್ ಡ್ರೈಯರ್ಸ್, ಸೋಲಾರ್ ಡ್ರೈಯರ್ಸ್ ಯೂಸ್ ಮಾಡ್ಕೊಂತೀವಿ ಸರ್. ಯೂಸ್ ಮಾಡ್ಕೊಂಡು ಅದು 2-3 ದಿನದಲ್ಲಿ ಒಣಗುತ್ತೆ, ಅದನ್ನ ಕಟ್ ಮಾಡ್ಕೊಂಡು ಅದನ್ನ ರೋಲ್ ಟೈಪ್ ಮಾಡ್ಕೋಬಹುದು. ಹೇಗೆ ರೋಲ್ ಮಾಡಿದ್ದು, ಚೆನ್ನಾಗಿ ನೀರಿನ ಅವಶ್ಯ ಏನಿರಬಾರ್ದು ಬಿಸಿಲಲ್ಲಿ? ಬಿಸಿಲಲ್ಲಿ 1-2-3 ದಿನ ಒಣಗಿಸ್ಬೇಕು ಸರ್. ಒಣಗಿಸಿ ಅದನ್ನ ಸೋಲಾರ್ ಡ್ರೈಯರ್ ಇದ್ರೆ ನಮಗೆ 1 ದಿನದಲ್ಲಿ ಒಣಗೋಗುತ್ತೆ, ಬಟ್ ಇದು ಸ್ವಲ್ಪ ಬಿಸಿಲಲ್ಲಿ 2 ದಿನ ಆದ್ರೂ ನೋಡ್ಕೋಬೇಕು. ಪೂರ್ತಿ ಒಣಗಬಾರ್ದು, ಅಂದ್ರೆ ಹಿಂಗ್ ಗಟ್ಟಿ ಅಂದ್ರೆ ಒಣಗಬಾರ್ದು, ಶೀಟ್ ಹಿಂಗ್ ಎತ್ತಿದ ತಕ್ಷಣ ಅದು ಬಂದ್ಬಿಡ್ಬೇಕು ಕೈಯಿಂದ, ಅಲ್ಲಿವರೆಗೆ ಒಣಗಿಸ್ಬೇಕು ಸರ್. ಅಂದ್ರೆ ಏನು ಆಗೋದಿಲ್ವಾ ಆತರ ಮೆತ್ತಗಿದ್ರೆ ಒಣಗಿದ? ಇಲ್ಲ, ಏನೂ ಆಗಲ್ಲ ಸರ್, ಏನು ಇದು 6 ತಿಂಗಳವರೆಗೆ ಇಟ್ಕೊಂಡ್ರು ಏನೂ ಆಗಲ್ಲ, ಏನೂ ಆಗಲ್ಲ. ರೋಲ್ ಟೈಪ್ ಮಾಡಿ ನಾವು ಯಾವ್ದಾದ್ರು ಒಂದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಇನ್ನು ಅಂಜೂರು, ಒಣ ಅಂಜೂರನ್ನು ಡ್ರೈ ಮಾಡೋದು ಹೇಗಂತೀರಿ? ಹಣ್ಣುಗಳು ಭಾಳಷ್ಟು ಇರ್ತವೆ, ಕಮರ್ಷಿಯಲ್ ಆಗಿ ಯೂಸ್ವಲಿ ಮನೆಯಲ್ಲಿ ಮಾಡ್ಲಿಕ್ಕೆ ಮಾಡಕ್ ಕಷ್ಟ ಆಗುತ್ತೆ ಸರ್, ಯಾಕಂದ್ರೆ ಅದು ಕ್ವಾಲಿಟಿ ಬರಲ್ಲ ಮನೆಯಲ್ಲಿ, ಡೈರೆಕ್ಟ್ ಬಿಸಿಲಿಗೆ ಒಣಗಿಸಿದ್ರೆ ಅದು ಕ್ವಾಲಿಟಿ ಬರಲ್ಲ. ಸೊ ಹಾಗಾಗಿ ಕಮರ್ಷಿಯಲ್ ಪ್ರೊಡಕ್ಷನ್ ಮಾಡ್ಕೋಬಹುದು. ಹೇಗೆ ಅದು ಹೇಗೆ ಮಾಡ್ತಾರೆ ನಿಮ್ಮಲ್ಲಿ? ಒಣ ಅಂಜೂರ ಸೋಲಾರ್ ಡ್ರೈಯರ್ಸ್ ಯೂಸ್ ಮಾಡ್ತೀವಿ ಸರ್ ಜನರಲಿ. ಸೊ ಮುಂಚೆ ಫಸ್ಟ್ ಅದನ್ನ ತೊಳೆದು ಸ್ವಲ್ಪ KMS ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಇಲ್ಲಿ ಎರಡು ವಿಧ ಇದೆ ಸರ್. ಒಂದು ಡೈರೆಕ್ಟ್ ಹಣ್ಣನ್ನ ನಾವು ಸೋಲಾರ್ ಡ್ರೈಯರ್ಸ್ ಅಲ್ಲಿ ಇಡ್ತೀವಿ, ಇಲ್ಲಾಂದ್ರೆ ಕೆಲವೊಂದ್ಸತಿ ಅದು ಸ್ವೀಟ್ನೆಸ್ ಕಡಿಮೆ ಇತ್ತಂದ್ರೆ ಸಕ್ಕರೆ ಪಾಕದಲ್ಲಿ ಒಂದ್ ಸ್ವಲ್ಪ ಒಂದ್ 24 hours ಅದರಲ್ಲಿ ಅದ್ದಿ ಆಮೇಲೆ ಮತ್ತೆ ಅದನ್ನ ಡ್ರೈಯರ್ ಅಲ್ಲಿ ಇಡ್ತೀವಿ. ಡ್ರೈಯರ್ ನಲ್ಲಿ? ಹಾಂ ಸರ್. ಎಷ್ಟು ದಿವಸ ಡ್ರೈಯರ್ ಅಲ್ಲಿ ಇಡಬೇಕು ಅಂಜೂರು? ಡ್ರೈಯರ್ ಅಲ್ಲಿ ಒಂದು 2 to 3 days. ಸೋಲಾರ್ ಡ್ರೈಯರ್? ಸೋಲಾರ್ ಡ್ರೈಯರ್ಸ್ ಅಲ್ಲಿ 2-3 days. ಒಣಗಿಬಿಡ್ತಾವ? ಒಣಗುತ್ತೆ ಸರ್, 3 days. ಸೋಲಾರ್ ಡ್ರೈಯರ್ ಅಲ್ಲಿ ಒಣಗಿಸಿದಂತ ಅಂಜೂರನ್ನ ಹೇಗೆ ಅದನ್ನ ಮತ್ತೆ ಪ್ಯಾಕಿಂಗ್ ಮಾಡಿ ಎಲ್ಲ ಮಾಡೋದು? ಪ್ಯಾಕಿಂಗ್ ಏನಿಲ್ಲ ಸರ್, ಸೆಂಟರ್ ಅಲ್ಲಿ ಒಂದು ಹೋಲ್ ಹಾಕಿ ಅದು ಒಂದು ಮಧ್ಯದಲ್ಲಿ ಅದು ಎಲ್ಲಾನು ಒಂದ್ ಇದ್ರಲ್ಲಿ ಜೋಡಿಸಿ ಅದನ್ನ ಸೇಲ್ ಮಾಡ್ಕೋಬಹುದು. ಸೇಲ್ ಮಾಡ್ಕೋಬಹುದು ಸರ್. ಹೇಗೆ ಇದನ್ನ ಕಮರ್ಷಿಯಲ್ ಆಗಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ರೈತರಿಗೆ? ಸಾಧ್ಯ ಇದೆ. ಏನೇನು ಒಂದು ಮೂಲಭೂತ ಸೌಕರ್ಯಗಳು ಅಂಜೂರು ಒಣಗಿದ ಅಂಜೂರನ್ನ ತಯಾರು ಮಾಡ್ಕೋಬೇಕಾರೆ, ಯಾಕಂದ್ರೆ ನಮಗೆ ಮಾರುಕಟ್ಟೆ ಧಾರಣ ಇರೋದಿಲ್ಲ. ಎಸ್ ಸರ್, ಅಂತ ಸಂದರ್ಭದಲ್ಲಿ ಅಂಜೂರನ್ನ ಒಣಗಿಸಿ ರೈತರು ಮಾರಾಟ ಮಾಡ್ಕೋಬಹುದಲ್ವಾ? ಹೌದು, ಮಾಡ್ಕೋಬಹುದು ಸರ್. ಈಗೆಲ್ಲ ಏನಿದೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರೋದು ಎಲ್ಲ ಇಂಪೋರ್ಟ್ ಆಗಿರೋದು ಸರ್. ಅದು ಟರ್ಕಿಯಿಂದಾನೇ ಬರುತ್ತೆ ಅಂಜೂರ ಎಲ್ಲ, ಎಸ್ಪೆಷಲಿ ಇದು ಡ್ರೈ ಅಂಜೂರ್ ಏನಿದೆಯಲ್ಲ, ಸೊ ಅದೆಲ್ಲ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಟರ್ಕಿಯಿಂದ. ಸೊ ಅದ್ರ ಬದಲು ನಾವು ನಮ್ ವೆರೈಟಿನೇ ನಾವೇ ಸೇಲ್ ಮಾಡ್ಕೋಬಹುದು, ಇಲ್ಲೇ ಡ್ರೈ ಮಾಡಿ ಆ ತರ ಮಾಡ್ಕೋಬಹುದು. ಈಗ ರಾಯಚೂರು ಜಿಲ್ಲೆಯಲ್ಲಿ ಅಂಜೂರನ್ನ ಅಲ್ಲಲ್ಲೇ ರೈತರು ಬೆಳೀತಿದ್ದಾರೆ. ಬೆಳೀತಿದ್ದಾರೆ. ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಮಳೆ ಆಗತ್ತೆ ತಗೊಳ್ಳೋರು ಇರೋದಿಲ್ಲ, ಒಮ್ಮೆ ಏನೋ ಸಂದರ್ಭದಲ್ಲಿ ಮಾರುಕಟ್ಟೆ ಬಂದಿರತ್ತ ಮಾರಾಟ ಆಗೋದಿಲ್ಲ, ಅಂತ ಸಂದರ್ಭದಲ್ಲಿ ಅಂಜೂರನ್ನ ಒಣಗಿಸಿ ಅದನ್ನ ಡ್ರೈ ಮಾಡಿ ಪ್ರಿಸರ್ವ್ ಮಾಡಿ ಇಟ್ಕೊಂಡು ನಂತರ ಮಾರಾಟ ಮಾಡಬಹುದು ಅಂತ? ಮಾಡ್ಕೋಬಹುದು ಸರ್. ಇದಕ್ಕೆಲ್ಲ ಏನೇನ್ ಬೇಕಾಗ್ತವೆ? ಸೋಲಾರ್ ಡ್ರೈಯರ್ ಬೇಕು ಸರ್ ಮೇನ್. ಎಷ್ಟಾಗತ್ತೆ ಅದ್ರದ್ದು ಖರ್ಚು ವೆಚ್ಚಗಳೆಲ್ಲ? ಈಗ ಹಾರ್ಟಿಕಲ್ಚರ್ ಬೋರ್ಡ್ ಅಲ್ಲಿ ಅದು ಸಬ್ಸಿಡಿಯಲ್ಲಿ ಅವೈಲೇಬಲ್ ಇದೆ ಸರ್, ಸೋಲಾರ್ ಡ್ರೈಯರ್ಸ್. ಸೊ ಅಲ್ಲಿಂದನು ಅವರು ಸಬ್ಸಿಡಿ ಎಲ್ಲ ತಗೋಬಹುದು. ಹಾ, ಹಾರ್ಟಿಕಲ್ಚರ್ ಬೋರ್ಡ್ ಇಂದ ತಗೋಬಹುದು ಅದು. ಸೊ ಅದು 500 kg ಕೆಪಾಸಿಟಿ, 1 ton ಕೆಪಾಸಿಟಿ ಎಲ್ಲ ಸಿಗುತ್ತೆ, ಅದನ್ನ ಹಾಕ್ಸ್ಕೊಂಡ್ರೆ ಒಳ್ಳೇದು. ನಿಮ್ಮಲ್ಲಿ ಏನಾದ್ರೂ ಇದ್ರ ಬಗ್ಗೆ ರೈತರಿಗೆ ತರಬೇತಿಗಳು ಅಂದ್ರೆ ಅಂಜೂರ ಮೌಲ್ಯವರ್ಧನೆ ಬಗ್ಗೆ ಏನಾದ್ರು ಕೊಡ್ತೀವಿ ಸರ್? ಟ್ರೈನಿಂಗ್ ಎಲ್ಲ ಕೊಡ್ತೀವಿ. ಸುಮಾರು 1-8 ರೈತರು ಸೇರ್ಕೊಂಡು ಬಂದ್ರು ಕೊಡ್ತೀವಿ, ಇಂಡಿವಿಜುವಲ್ ಆಗಿ ಬಂದ್ರು ಕೊಡ್ತಾ ಇದೀವಿ ಟ್ರೈನಿಂಗ್ ಎಲ್ಲ. ಇವಾಗ ರಾಯಚೂರು ಜಿಲ್ಲೆಯಲ್ಲೂ ಒಬ್ರು ಕಾಡ್ಲೂರಲ್ಲಿ ಒಬ್ರು ಒಣಗಿದ ಅಂಜೂರು ಡ್ರೈ ಮಾಡ್ಕೊಂತ ಇದಾರೆ, ಮಾಡ್ತಾ ಇದಾರೆ. ಹೇಗಂತೀರಿ, ಒಣಗಿದ ಅಂಜೂರನ್ನ ಹಣ್ಣನ್ನ ನೇರವಾಗಿ ಮಾರುಕಟ್ಟೆ ಮಾಡೋ ಬದಲಾಗಿ ಅದನ್ನ ಒಣಗಿಸಿ ಡ್ರೈ ಮಾಡಿ ಮಾರಾಟ ಮಾಡೋದ್ರಿಂದ ಯಾವ ರೀತಿ ಲಾಭ ಆಗತ್ತಂತೀರಿ? ಲಾಭ ಅಂದ್ರೆ ಈಗ ಒಣಗಿದ ಅಂಜೂರು ಏನಿಲ್ಲಂದ್ರೆ 1,000 rupees kg ಮಾರ್ತಾರೆ ಸರ್. ಒಣಗಿದ ಅಂಜೂರು 1 kg 1,000 rupees ಇದೆ. ಸೊ ನಮಗೆ ಅದು ಖರ್ಚು, ನಮ್ದು ಪ್ರೊಡಕ್ಷನ್ ಕಾಸ್ಟ್ ಎಲ್ಲ ಸೇರಿದ್ರು 400-500 rupees kg ಬರುತ್ತೆ. ಅಂದ್ರೆ ಇದಕ್ಕೆ ಏನಾಗುತ್ತೆ, ಇದು ಒಣಗಿದ ಅಂಜೂರಿಗೆ ಸ್ವಲ್ಪ ಗ್ರೇಡಿಂಗ್ ಫ್ರೂಟ್ ಸೆಲೆಕ್ಟ್ ಮಾಡಿ ಡ್ರೈ ಮಾಡ್ಬೇಕಾಗುತ್ತೆ. ಹಣ್ಣು ಸೇಮ್ ಸೈಜ್ ಸ್ವಲ್ಪ ಅದೆಲ್ಲ ನೋಡ್ಕೋಬೇಕಾಗುತ್ತೆ. ಈಗ ಮಾಡ್ತಾ ಇದಾರೆ ಸರ್. ನಿಮ್ಮ ಆಹಾರ ಮತ್ತು ಸಂಸ್ಕರಣಾ ಒಂದು ವಿಭಾಗದಲ್ಲಿ, ಘಟಕದಲ್ಲಿ, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಏನೇನು ಇದ್ರ ಬಗ್ಗೆ ಸಂಶೋಧನೆಗಳು ನಡೆದಿದ್ದಾವೆ, ಯಾವ ರೀತಿ ಏನು ಮಾಡ್ತಾ ಇದ್ದಾರೆ ಮೌಲ್ಯವರ್ಧನೆ ಬಗ್ಗೆ? ಇವಾಗ ಇದು ಅಂಜೂರ ಹಣ್ಣಿನ ಸಂಸ್ಕರಣೆಯಲ್ಲಿ ನಾವು ಇವೆಲ್ಲ ಟೆಕ್ನಾಲಜೀಸ್ ಮಾರ್ಕೆಟ್ಗೆಲ್ಲ ಎಂಟರ್ಪ್ರಿನರ್ಸ್ಗೆಲ್ಲ ಕೊಡಕ್ಕೆ ರೆಡಿ ಇದೆ. ಅದು ಬಿಟ್ಟು ನಾವು ಈಗ ಫಾರ್ಮರ್ಸ್ ಕೆಲವೊಬ್ರು ಅವ್ರ ಹತ್ರ ಸೋಲಾರ್ ಡ್ರೈಯರ್ ಇಲ್ಲ, ಹಣ್ಣು ಬೆಳೆಸಿದೀವಿ ನಮಗೆ ಒಣಗಿದ ಅಂಜೂರು ಬೇಕಂದ್ರೆ ನಾವು ಅದನ್ನು ಒಣಗಿಸಿ ಕೊಡ್ತೀವಿ, ಅದು ಮಾಡ್ತೀವಿ. ಇನ್ನೊಂದಂದ್ರೆ ಈಗ ಜ್ಯಾಮ್ ಇರ್ಬೋದು ಅಥವಾ ರೋಲ್ಸ್ ಇರ್ಬೋದು, ಅದನ್ನು ಎಲ್ಲ ನಾವು ಪ್ರೊಸೆಸಿಂಗ್ ಮಾಡಿ ಕೊಡ್ತೀವಿ ಅವರಿಗೆ, ಅವರೇ ಅವ್ರ ಓನ್ ಬ್ರ್ಯಾಂಡ್ ಅಲ್ಲಿ ಸೇಲ್ ಮಾಡ್ಬೋದು. ಪ್ರೊಸೆಸಿಂಗ್ ಚಾರ್ಜಸ್ ಇಷ್ಟಂತ ಮಿನಿಮಮ್ ಇರುತ್ತೆ. ಸೊ ಪ್ರೊಸೆಸಿಂಗ್ ಚಾರ್ಜಸ್ ಪೇ ಮಾಡಿ ಅವರು ನಿಮ್ಮಲ್ಲಿ ಒಂದು ಕ್ವಿಂಟಾಲ್ 2 quintals ಹಣ್ಣು ತಂದು ಕೊಟ್ರೆ ಜ್ಯಾಮ್ ಮಾಡ್ಕೊಡ್ತೀವಿ. ಅದಕ್ಕೆ ಏನೋ ಕಾಸ್ಟ್ ಕೊಡ್ಬೇಕಾಗುತ್ತೆ, ಪ್ರೊಸೆಸಿಂಗ್ ಕಾಸ್ಟ್. ಪ್ರೊಸೆಸಿಂಗ್ ಕಾಸ್ಟ್ ಕೊಡ್ಬೇಕು, ಕೊಟ್ಟು ಅಂದ್ರೆ ಬಾಟಲ್ ಅಲ್ಲಿ ನೀವು ಬ್ರ್ಯಾಂಡ್ ಅಲ್ಲಿ ನಮ್ ಬ್ರ್ಯಾಂಡ್ ಏನಿರಲ್ಲ ಸರ್, ಅವ್ರದೇ ಇರುತ್ತೆ ಎಲ್ಲ. ಅದಕ್ಕೆಲ್ಲ FSSAI ಅದೆಲ್ಲ ನಮ್ ಡಿಪಾರ್ಟ್ಮೆಂಟ್ ತಗೊಂಡಿರುತ್ತೆ. ಮಾರ್ಕ್ ಮ್ಯಾನುಫ್ಯಾಕ್ಚರ್ಡ್ ಆಟ್ ಅಂತ ಡಿಪಾರ್ಟ್ಮೆಂಟ್ ಒಂದು ಬರಿತೀವಿ, ಅವ್ರ ಲೇಬಲ್ ಅಲ್ಲಿ ಅವ್ರು ಬರಿಬೇಕು ಇದನ್ನ, ಮ್ಯಾನುಫ್ಯಾಕ್ಚರ್ಡ್ ಆಟ್ ಡಿಪಾರ್ಟ್ಮೆಂಟ್ ಆಫ್ ಪ್ರೊಸೆಸಿಂಗ್ ಅಂಡ್ ಫುಡ್ ಇಂಜಿನಿಯರಿಂಗ್. 50 kg, 100 kg ಎಲ್ಲ ಮಾಡ್ಕೋಬಹುದು. ನಿಮ್ಮ ಘಟಕದಲ್ಲಿ ಇದ್ರ ಬಗ್ಗೆ ರೈತರು ಉಪಯೋಗ ಪಡ್ಕೋತಿದ್ದಾರೆ, ಮೌಲ್ಯವರ್ಧನೆ ಪಡ್ಕೊಂತಿದ್ದಾರೆ ಅವ್ರು. ಸುಮಾರು ಜನ ಬಂದು ಅಲ್ಲಿ ಜ್ಯಾಮ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದಾರೆ, ಆಮೇಲೆ ರೋಲ್ಸ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಆಮೇಲೆ ನಮ್ಮ ಮಕ್ಕಳು ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ನಡೀತಾ ಇದೆ, ಅವ್ರಿಗೂ ಟ್ರೈನಿಂಗ್ ಕೊಡ್ತಾ ಇದೀವಿ ನಾವು, ಅವರು ಸೇಲ್ ಮಾಡ್ತಾ ಇದಾರೆ ಪ್ರಾಡಕ್ಟ್ನ. ಏನ್ ಹೇಳ್ತಾರೆ ರೈತರಿಗೆಲ್ಲ, ಅಂಜೂರನ್ನ ಅಲ್ಲಲ್ಲೇ ಜಾಸ್ತಿ ಬೆಳೀತಾ ಇದ್ದಾರೆ, ಒಮ್ಮೆ ಮಾರುಕಟ್ಟೆ ಇರೋದಿಲ್ಲ ಅಂತಾರೆ ರೈತರು, 5-10 ಅಂಜೂರ ಹಾಕಿದಂತವ್ರು, ಇಲ್ರಿ 5-10 ಹಾಕಿ ನಾವು ತಪ್ಪು ಮಾಡಿಬಿಟ್ಟಿವಿ ಮಾರುಕಟ್ಟೆ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ ಅಂತವ್ರಿಗೆಲ್ಲ? ಅಂತವ್ರಿಗೆಲ್ಲ ಅಂದ್ರೆ ಈಗ ನಿಮ್ಗೆ ಮಾರುಕಟ್ಟೆ ಎಷ್ಟಿದೆ ಅಷ್ಟು ಫ್ರೆಶ್ ಆಗಿ ಮಾಡ್ಕೋಬಹುದು. ಅದು ಬಿಟ್ಟು ನಿಮ್ಮ ಹತ್ರ ಹಣ್ಣು ಜಾಸ್ತಿ ಇದೆ ಅಂದ್ರೆ ನಮ್ಮ ಹತ್ರ ಸಂಸ್ಕರಣೆ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗಕ್ಕೆ ತಂದ್ಕೊಟ್ರೆ ನಾವು ಪ್ರಾಸೆಸಿಂಗ್ ಮಾಡ್ಕೊಡ್ತೀವಿ, ಜಾಮ್ ಆಗಿ ಮಾಡ್ತೀವಿ ಅಥವಾ ರೋಲ್ಸ್. ಇನ್ನೊಂದಿದೆ ಸರ್, ಫಿಕ್ ಪೌಡರ್, ಅಂಜೂರ್ ಪೌಡರ್ ಪೌಡರು ಮಾಡ್ಕೋಬಹುದು. ಅದನ್ನ ಹೆಂಗಂದ್ರೆ ಇದು ಅಂಜೂರ್ನ ಕಟ್ ಮಾಡಿಕೊಂಡು ಅದನ್ನ ಡ್ರೈ ಮಾಡ್ತೀವಿ, ಒಣಗಿಸೋದು. ಒಣಗಿಸಿದ್ಮೇಲೆ ಅದನ್ನ ಪೌಡರ್ ಮಾಡಿಡ್ತೀವಿ. ಸೊ ಆ ಪೌಡರ್ ಏನಿದೆ ಅದಕ್ಕೂ ತುಂಬಾ ಬೇಡಿಕೆ ಇದೆ. ಆ ಪೌಡರ್ ಎಲ್ಲ ಇದು ಮಿಲ್ಕ್ ಶೇಕ್ಸ್ ಅಲ್ಲಿ ಹಾಕೊಂಡು ಕುಡಿಬಹುದು ಮನೆಯಲ್ಲಿ, ಅಥವಾ ಐಸ್ ಕ್ರೀಮ್ಸ್ ಇಂಡಸ್ಟ್ರಿ ಅವರಿಗೂ ನೀವು ಸೇಲ್ ಮಾಡಬಹುದು. ಅಥವಾ ಚಾಕ್ಲೇಟ್ ಆಗಲಿ, ಕೇಕ್ ಮಾಡುವಾಗ ಅಂಜೂರ್ ಪೌಡರ್ ಹಾಕಿನೂ ಕೇಕ್ ಮಾಡ್ಕೊಂತಾರೆ. ಈ ತರ ಬೇರೆ ಬೇರೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಇದೆ ಸರ್, ಪೌಡರ್ ಹಾಕಿನೂ ಮಾಡ್ಕೋಬಹುದು. ಅಂಜೂರ್ ಪೌಡರ್ ಮಾಡ್ಕೋಬಹುದು. ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾಲ್ಕು ಉಪ ಉತ್ಪನ್ನಗಳನ್ನ ಅಂಜೂರಿನಿಂದ ಮೌಲ್ಯವರ್ತ ವಸ್ತುಗಳನ್ನು ಮಾಡಬಹುದು. ಅಂಜೂರು ಜಾಮ್, ಅಂಜೂರು ರೋಲು ಮತ್ತು ಅಂಜೂರು ಒಣ ಅಂಜೂರು ಮತ್ತು ಒಣ ಅಂಜೂರು ಪೌಡರ್ ಇವು ನಾಲ್ಕು ಮಾಡಬಹುದು. ಇದನ್ನ ಬಿಟ್ರೆ ಮತ್ತೆ ಬೇರೆ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಪಲ್ಪ್ ಮಾಡಿ ಸ್ಟೋರ್ ಮಾಡ್ಕೋಬಹುದು, ಅದು ಒಂದಿದೆ ಪಲ್ಪ್, ಅಂಜೂರು ಪಲ್ಪ್. ಅದು ಅಂಜೂರು ಅಂದ್ರೆ ಅದು ಪಲ್ಪ್ ಮಾಡಿ ಅದನ್ನ ಸ್ಟೋರ್ ಮಾಡ್ಕೋಬಹುದು. ಅದು ಬೇಕಿದ್ರೆ ಸ್ವೀಟ್ ಇಂಡಸ್ಟ್ರೀಸ್ ಕಳಿಸಬಹುದು. ಈಗ ಸ್ವೀಟ್ ಅಂಗಡಿಯಲ್ಲೆಲ್ಲ ಅಂಜೂರ್ ರೋಲ್ಸ್ ಅಂತ ಅಂದ್ರೆ ಸ್ವೀಟ್ ಸಿಗುತ್ತೆ ಅಂಜೂರ್, ಅಂತವರಿಗೆಲ್ಲ ನಾವು ಸಪ್ಲೈ ಮಾಡಬಹುದು. ಇದು ಈಗ ವಿಶೇಷವಾಗಿ ಟರ್ಕಿ ಬ್ರೌನ್ ಅಂತ ಹೇಳ್ತೀವಲ್ಲ, ಟರ್ಕಿ ಬ್ರೌನ್, ಬ್ರೌನ್ ವೆರೈಟಿ ಅಂಜೂರ್ ಅದಲ್ಲ, ಬೇಗ ಅದು ಸೀಳ್ ಬಿಡುತ್ತೆ ಅಲ್ಲೇ ಒಮ್ಮೆ ಗಿಡದಲ್ಲಿನ ಹಣ್ಣಾಗಿ ಸಿಗುತ್ತೆ. ಅಂತ ಹಣ್ಣನ್ನ ಹೇಗೆ, ಅಂತ ಹಣ್ಣನ್ನ ನಾವು ಜಾಮ್ ಅಥವಾ ರೋಲ್ ಮಾಡ್ಕೊಳಕ್ ಯೂಸ್ ಮಾಡ್ಕೋಬಹುದು. ಪೌಡರ್ ಮಾಡಕ್ಕೆಲ್ಲ ಬರಲ್ಲ, ಇದು ಜಾಮ್ ಅಥವಾ ರೋಲ್ ಮಾಡ್ಕೋಬಹುದು. ಆಮೇಲೆ ಪಲ್ಪ್ ಮಾಡಿ ಇಟ್ಕೋಬಹುದು, ಪಲ್ಪ್ ಮಾಡಿ ಸ್ಟೋರ್ ಮಾಡ್ಕೋಬಹುದು. ಸ್ಟೋರ್ ಮಾಡಿ ಅಂದ್ರೆ ಕಮರ್ಷಿಯಲ್ ಆಗಿ ಅದನ್ನ ಸ್ವೀಟ್ ಅಂಗಡಿಗಳಿಗೆ ಅಥವಾ ದೊಡ್ಡ ದೊಡ್ಡ ಇದು ಯಾವ್ದು ಇದು ಮಿಶ್ರಾ ಅವರಿಗೆಲ್ಲ ಕೊಡಬಹುದು ನಾವು. ಟೈಪ್ ಈಗ ಒಂದು ಕೆಜಿ ಒಂದು ಹಣ್ಣನ್ನ ಮಾರೋದ್ರಿಂದ ಮಾರುಕಟ್ಟೆಯಲ್ಲಿ ನಮಗೆ 80 ರೂಪಾಯಿ ಆ ಒಂದು ಕೆಜಿ ಹಣ್ಣನ್ನು ನಾವು ಜಾಮ್ ಮಾಡಿದ್ರೆ ಎಷ್ಟು ಮಾಡಬಹುದು ಅಂತ, ಎಷ್ಟು ಮಾರುಕಟ್ಟೆ ಒಂದು ಲಾಭ ಪಡ್ಕೋಬಹುದು? ಒಂದು ಕೆಜಿ ಜಾಮಿಗೆ ಏನಿಲ್ಲ ಅಂದ್ರೆ 300 ರೂಪಾಯಿ ಲಾಭ ಪಡ್ಕೋಬಹುದು. 300 ರೂಪಾಯಿ 300 ರೂಪಾಯಿ 80 ರೂಪಾಯಲ್ಲೇ ಮತ್ತೆ 300 ರೂಪಾಯಿ, ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಇದಕ್ಕೆ? ಅಂದ್ರೆ ಪ್ರೊಸೆಸಿಂಗ್ ಕಾಸ್ಟ್ ಖರ್ಚು ಎಲ್ಲ ತೆಗೆದು 200 ರಿಂದ 300, ಅದು ಡಿಪೆಂಡ್ಸ್ ನಿಮ್ ಬ್ರ್ಯಾಂಡ್ ನಿಮ್ ಮಾರ್ಕೆಟಿಂಗ್ ಹೆಂಗಿದೆ ಅಂತ. ಬಟ್ ಇದು ಯಾವ್ದಾದ್ರೂ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮಾಡ್ರಿ, ಇದು ಅಂಜೂರ್ದು ಎಲ್ಲದಕ್ಕೂ ಲಾಭ ಇದೆ. ಇವನ್ ಫಿಗ್ ಜಾಮ್ ಅಲ್ಲೂ ಒಬ್ರು ಎಂಟರ್ಪ್ರಿನರ್ ಮಾಡ್ಕೊಂತ ಇದಾರೆ, ಅವ್ರ ಹೈದರಾಬಾದ್ ಮೆಟ್ರೋ ಸಿಟೀಸ್ ಅಲ್ಲೆಲ್ಲ ಸೇಲ್ ಮಾಡ್ತಾ ಇದಾರೆ. ಇದರಿಂದ ಏನಾದ್ರು ಲಿಕ್ವಿಡ್ ಪ್ರಾಡಕ್ಟ್ ಗಳನ್ನ ಮಾಡ್ಲಿಕ್ಕೆ ಸಂಶೋಧನೆಗಳು ನಡೆದವ? ಏನಾದ್ರು ಈಗ ಶೇಕ್ ಮಾಡೋದು, ಬೇರೆ ಬೇರೆ ಹಣ್ಣಿನ ಶೇಕ್ ಗಳು ಬರ್ತವೆ ಆತರ ಅಂದ್ರೆ? ಅದೇ ಪೌಡರ್ ಮಾಡಿ ಇಟ್ಕೋಬೇಕು ಸರ್, ಅದು ಶೇಕ್ಸ್ ಎಲ್ಲ ಮಾಡ್ಕೊಂಡು ಸೇಲ್ ಮಾಡ್ಕೋಬಹುದು, ಪೌಡರ್ ಮಾಡಿ ಇಟ್ಕೋಬಹುದು. ಈಗ ಇನ್ನೊಂದು ನಡೀತಾ ಇದೆ, ನಮ್ ಕೊಲಿ ಇನ್ನೊಬ್ರು ಮಾಡ್ತಾ ಇದಾರೆ, ಅಂಜೂರ್ ವೈನ್ ಮಾಡ್ತಾ ಇದಾರೆ. ಅಂಜೂರ್ ವೈನ್ ಅದನ್ನು ಮಾಡ್ಕೋಬಹುದು, ಅದನ್ನು ಮಾಡ್ಕೋಬಹುದು. ಏನ್ ಹೇಳ್ತೀರಿ ಕೊನೆದಾಗಿ ರೈತರಿಗೆ? ಅಂಜೂರನ್ನ ಒಮ್ಮೆ ರೈತರು ನಿರಾಸಕ್ತಿ ವಹಿಸ್ತಾರೆ, ಇಲ್ಲ ಅಂಜೂರ್ ಸುಮ್ಮನೆ ಹಾಕಿದೆ ನಾನು, ಹಣ್ಣು ಹಾಳಾಗಿ ಹೋಗ್ತಾ ಇದೆ ಅಂತಕ್ಕಂಥ ವಿಚಾರ ಅಲ್ಲಲ್ಲಿ ರೈತರು ಹೇಳ್ತಿರ್ತಾರೆ, ಅಂತವ್ರಿಗೆ ಏನ್ ಹೇಳ್ತಾರೆ? ಅಂತವರಿಗೆಲ್ಲ ನಾವು ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ನಮ್ಮ ಯೂನಿವರ್ಸಿಟಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಪ್ರೊಸೆಸಿಂಗ್ ಅಂಡ್ ಫುಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಂತಿದೆ. ನೀವು ಏನಾದರೂ ಹಣ್ಣು ಬೆಳೆಸಿದ್ರೆ, ಯಾವ್ದಾದ್ರು ನಿಮಗೆ ಮಾರ್ಕೆಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ, ನೀವು ಬೇಕಿದ್ರೆ ಅದನ್ನ ಒಂದು ನಾವು ಟೈಪ್ ಆದ್ರೂ ಮಾಡ್ಕೊಡ್ತೀವಿ. ಯಾರಾದ್ರೂ ತಗೊಳ್ಳೋರು ಇದ್ರಂದ್ರೆ, ಅಂದ್ರೆ ಪ್ರೊಸೆಸ್ಡ್ ಪ್ರಾಡಕ್ಟ್ಸ್ ನಿಮ್ ಬ್ರ್ಯಾಂಡಲ್ಲೂ ಸೇಲ್ ಮಾಡ್ಕೋಬಹುದು. ನಾವು ಎಲ್ಲ ಸಂಸ್ಕರಣೆ ಮಾಡ್ಕೊಡ್ತೀವಿ, ರೈತರು ಅವ್ರ ಬ್ರ್ಯಾಂಡಲ್ಲೇ ಸೇಲ್ ಮಾಡ್ಕೋಬಹುದು. ಇಲ್ಲ ಅವರಿಗೆ ಆಗ್ತಾ ಇಲ್ಲ ಅಂದ್ರೆ, ನಾವು ತಗೊಳ್ಳೋರು ಯಾರಾದ್ರೂ ನಮಗೆ ಪರಿಚಯ ಇದ್ರಂದ್ರೆ ಅವರಿಗೂ ಲಿಂಕ್ಅಪ್ ಮಾಡ್ಕೊಡ್ತೀವಿ. ಸೊ ದಟ್ ಅವರು ಪ್ರಾಡಕ್ಟ್ಸ್ ಎಲ್ಲ ಮಾಡಿ ಸೇಲ್ ಮಾಡ್ಕೋಬಹುದು. ಆಮೇಲೆ ತುಂಬಾ ಲಾಭದಾಯಕ ಇದೆ, ಯಾವುದೇ ಪ್ರಾಡಕ್ಟ್ ಮಾಡಲಿ ಲಾಭದಾಯಕ ಇದೆ ಸರ್. ಒಳ್ಳೇದು ರೂಪಾಬಾಯಿ ಅವರು, ಇದುವರೆಗೂ ಅಂಜೂರು ಹಣ್ಣಿನ ಒಂದು ಮೌಲ್ಯವರ್ಧನೆ, ಅಂಜೂರು ಹಣ್ಣಿನ ಮಹತ್ವ, ಏನೇನು ಮಾಡ್ಕೋಬಹುದು, ಎಷ್ಟು ದಿವಸವರೆಗೆ ಈ ಒಂದು ಮೌಲ್ಯವರ್ಧಿತ ವಸ್ತುಗಳನ್ನು ಸಂಗ್ರಹಣೆ ಮಾಡಿ ಇಡಬಹುದು ಅಂತಕ್ಕಂಥ ವಿಚಾರವನ್ನು ಹೇಳಿದಿರಿ. ರೈತ ಬಾಂಧವರು ಇಂಥ ವಿಚಾರವನ್ನು ಗಮನಿಸಬೇಕು. ಸಾಕಷ್ಟು ಅಂಜೂರನ್ನು ಬೆಳೆಯುವಂಥ ರೈತರು ರೇಟ್ ಇಲ್ಲ, ಹಣ್ಣು ಕೆಟ್ಟು ಹೋಗಿಬಿಡ್ತು ಅಂತಂತಿರ್ತಾರೆ. ಇಂಥ ಒಂದು ಹೊಸ ತಂತ್ರಜ್ಞಾನಗಳನ್ನು ಉಪಯೋಗ ಮಾಡ್ಕೊಂಬಂದು, ಜಾಮ್ ಇರ್ಬೋದು, ಅಂಜೂರು ರೋಲ್ ಇರ್ಬೋದು, ಅಥವಾ ಒಣ ಅಂಜೂರು ಇರ್ಬೋದು, ಇವುಗಳನ್ನೆಲ್ಲ ಮಾಡಿ ಕಮರ್ಷಿಯಲ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಮಾರಾಟ ಮಾಡೋದ್ರಿಂದ ತಾವು ಹೇಳಿದಾಗೆ 200, 1 ಕೆಜಿ 200, 300 ರೂಪಾಯಿ ಲಾಭ ಪಡ್ಕೋಬಹುದು ಅಂತಕ್ಕಂಥ ವಿಚಾರ ಹೇಳಿದರೆ, ರೈತರು ಇಂಥ ವಿಚಾರವನ್ನು ಅಂಜೂರು ಬೆಳೆಯುವಂಥವರು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಅಂಜೂರ ಹಣ್ಣಿನ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಕುರಿತು ರಾಯಚೂರಿನ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರೂಪಾ ಆರ್ಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. हर जोखिम से निकल कर फसल आए सुरक्षित हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाएं कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ಈಗ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳು ಕಳಿಸಿರುವ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹೀಗಿವೆ. ನಾಳೆ ದಿನಾಂಕ 9/6/2023 ಅಂತಂದರೆ ಶುಕ್ರವಾರ 8 mm ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 38, ಕನಿಷ್ಠ 21°C ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 57, ಕನಿಷ್ಠ 26% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 23 km ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ತಿಳಿಸಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮುಂಗಾರು ಹಂಗಾಮಿಗೆ ಭೂಮಿಯನ್ನು ಸಿದ್ಧತೆಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಮತ್ತು ಇತರೆ ಪರಿಕರಗಳನ್ನು ರೈತ ಬಾಂಧವರು ಸಂಗ್ರಹಿಸಿ ಇಟ್ಕೋಬೇಕು. ರೈತ ಬಾಂಧವರಿಗೆ ತಳಿಗಳ ಕುರಿತು ಮಾಹಿತಿಯನ್ನು ಹೇಳೋದಾದರೆ, TS3R, GRG 811, BSMR 736 ಈ ತಳಿಗಳು ಸೂಕ್ತವಾಗಿವೆ. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 g ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಹೆಸರನ್ನು ಬಿತ್ತುವಂತಹ ರೈತ ಬಾಂಧವರು BGS 9 ಈ ತಳಿಯನ್ನು ಬಿತ್ತಬಹುದು. ಪ್ರತಿ ಎಕರೆಗೆ 5-6 kg ಬೀಜವನ್ನು ಬಳಸಬೇಕಾಗ್ತದೆ. ಹಾಗೆಯೇ ರೈಸೋಬಿಯಂ ಅಣುಜೀವಿಯಿಂದ ಬೀಜೋಪಚಾರವನ್ನು ಮಾಡಬೇಕು. ಹಾಗೆಯೇ 500 g ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಗೊಬ್ಬರದೊಂದಿಗೆ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗ ಬಾಧೆ ಕಂಡು ಬಂದಲ್ಲಿ 2 g ಮ್ಯಾಂಕೋಜಿಬ್ ಅಥವಾ 2 g ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ನಂತರ 2 ಸಿಂಪರಣೆಯನ್ನು ಮಾಡಬೇಕು. ಇನ್ನು ಕುರಿ ಸಾಕಾಣಿಕೆಯನ್ನು ಮಾಡುವಂತಹ ರೈತ ಬಾಂಧವರಿಗೆ ಹೇಳೋದಾದರೆ, ಕರುಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿಸಿಕೊಂಡಿರದಿದ್ದರೆ ತಕ್ಷಣ ಈ ರೋಗದ ವಿರುದ್ಧ ಲಸಿಕೆಯನ್ನು ಪಶುವೈದ್ಯರಿಂದ ಹಾಕಿಸಿ. ಇನ್ನು ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಆಗಾಗ ಕೋಳಿ ಹಿಕ್ಕೆಯನ್ನು ತೆಗೆದು ಹಾಕಬೇಕು. ಇದರಿಂದ ಅಮೋನಿಯಾ ಶೇಖರಣೆಯಾಗುವುದು ತಪ್ಪದೆ. ಇನ್ನು ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದ ಸ್ಥಳದಲ್ಲಿ ಕಟ್ಟಬೇಕು. ಇನ್ನು ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಹಸು, ಎಮ್ಮೆ, ಎತ್ತುಗಳಿಗೆ ಗಂಟಲು ಬೇನೆ ಮತ್ತು ಚಪ್ಪೆ ಬೇನೆ ಲಸಿಕಾ ಕಾರ್ಯಕ್ರಮಗಳನ್ನು ಹಾಕಿಸಿ. ಕೇಳಿದ್ರ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು, ಮತ್ತು ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ ರೈತ ಬಾಂಧವರೇ. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು, ಈ ದಿನದ ಪೇಟೆ ಧಾರಣೆ ಹೀಗಿದೆ. ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಕಡಲೆಕಾಳು ಕನಿಷ್ಠ 3,527 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 6,200 ರೂಪಾಯಿಗಳಿಂದ 7,200 ರೂಪಾಯಿಗಳು, ನೆಲಗಡಲೆ ಶೇಂಗಾ 4,839 ರೂಪಾಯಿಗಳಿಂದ 6,429 ರೂಪಾಯಿಗಳು, ಮೆಕ್ಕೆಜೋಳ 1,633 ರೂಪಾಯಿಗಳು, ಭತ್ತ ರಾಜಹಂಸ 1,425 ರೂಪಾಯಿಗಳು, ಭತ್ತ ಸೋನಾ ಮಸೂರಿ 1,319 ರೂಪಾಯಿಗಳಿಂದ 2,429 ರೂಪಾಯಿಗಳು, ಕೆಂಪು ತೊಗರಿ 5,227 ರೂಪಾಯಿಗಳಿಂದ 10,138 ರೂಪಾಯಿಗಳು, ಬಿಳಿ ತೊಗರಿ 8,088 ರೂಪಾಯಿಗಳಿಂದ 9,963 ರೂಪಾಯಿಗಳು, ರೈತ ಬಾಂಧವರೇ, ಇವು ಈ ದಿನದ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಪೇಟೆ ಧಾರಣೆ. ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಕೇಳಿದಿರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:20 ಆಗುತ್ತಲಿದೆ. ಈಗ ಇಂಗ್ಲೆಂಡ್ನ ಲಂಡನ್ ನಗರದ ಓವಲ್ ಕೆನ್ನಿಂಗ್ಟನ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳ ಚಾಂಪಿಯನ್ ಟೆಸ್ಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಮುಂದುವರಿಯುವುದು ದೆಹಲಿ ಕೇಂದ್ರದಿಂದ. ನೀರಿನ ಅಂಶವಿದ್ದರೂ ಎಲೆಗಳು ಬಾಡುವಿಕೆ ಮತ್ತು ಕುಗ್ಗಿದ ಇಳುವರಿ ಇವು ಸಾಮಾನ್ಯವಾಗಿ ಮಣ್ಣಿನ ಮೇಲ್ಭಾಗದಲ್ಲಿ ಇರುವಂತಹ ಸಸ್ಯ ಭಾಗಗಳಲ್ಲಿ ಕಂಡು ಬರ್ತದೆ. ಇಂತಹ ಸಸ್ಯಗಳ ಬೇರುಗಳನ್ನು ನಾವು ಗಮನಿಸಿದಾಗ ಅವುಗಳಲ್ಲಿ ಗಂಟುಗಳು ಕಂಡು ಬರ್ತವೆ. ಈ ಬೇರುಗಳು ಮೊಟ್ಟಕಾಗಿರ್ತವೆ ಮತ್ತು ಅವುಗಳ ಮೇಲೆ ಸತ್ತ ಜಾಗಗಳು ಇರ್ತವೆ. ಅಂದ್ರೆ ಈ ಬೇರುಗಂಟಿನ ರೋಗವನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತ ಹೇಳಿ? ಈ ರೋಗ ವರ್ಷವಿಡೀ ಇರ್ತದೆ, ಇದಕ್ಕೇನು ಇಂತ ಕಾಲ ಅಂತ ಏನಿಲ್ಲ. ಒಂದು ಸರಿ ತೋಟಕ್ಕೆ ಅದು ಪ್ರವೇಶ ಮಾಡಿದರೆ ಅದನ್ನ ನಾವು ಪೂರ್ತಿಯಾಗಿ ನಿರ್ವಹಣೆ ಮಾಡುವಂತದ್ದು ಅಂದ್ರೆ ನಿವಾರಣೆ ಮಾಡುವಂತದ್ದು ಕಷ್ಟ. ಅದನ್ನ ನಿರ್ವಹಿಸಬಹುದು. ಇದನ್ನ ಎರಡು ವಿಧದಲ್ಲಿ ನಿರ್ವಹಿಸಬಹುದು, ಒಂದು ರಾಸಾಯನಿಕ ವಿಧಾನ, ಇನ್ನೊಂದು ಜೈವಿಕ ನಿಯಂತ್ರಣ. ಈ ರಾಸಾಯನಿಕ ವಿಧಾನಕ್ಕಿಂತ ಜೈವಿಕ ರೋಗ ನಿಯಂತ್ರಣ ವಿಧಾನ ಅತ್ಯಂತ ಉಪಕಾರಿ ಮತ್ತು ಕಡಿಮೆ ಖರ್ಚಿನ ಒಂದು ಇದು ಕ್ರಮ. ಇಲ್ಲಿ ಮೊದಲನೇದಾಗಿ ಈ ರೋಗವನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ನಾಟಿ ಮಾಡುವಾಗ ರೋಗ ರಹಿತ ಸಸಿಗಳನ್ನೇ ಉಪಯೋಗಿಸಬೇಕಾಗ್ತದೆ. ಕಳೆ ಸಸ್ಯಗಳು ಜಂತು ಹುಳುವಿಗೆ ಆಸರೆಯನ್ನು ಒದಗಿಸೋದ್ರಿಂದ ಅವುಗಳನ್ನ ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಸಸಿ ಮಡಿಗಳಲ್ಲಿ ಈ ರೋಗ ನಿಯಂತ್ರಿಸಬೇಕು ಅಂತ ಹೇಳಿದ್ರೆ ಬೇಸಿಗೆಯಲ್ಲಿ ಮಣ್ಣನ್ನು ಚೆನ್ನಾಗಿ ಉತ್ತು ಬಿಸಿಲಿಗೆ ಒಡ್ಡಿ ನಂತರ ಕಡ್ಡಿ ನಾಟಿ ಮಾಡಬೇಕು. ಶತ್ರು ಸಸ್ಯಗಳಾದ ಬಿಳಿ ಸಾಸಿವೆ, ಚೆಂಡು ಹೂ ಸಸ್ಯ ಮುಂತಾದವನ್ನು ಹಿಪ್ಪು ನೇರಳೆ ಸಸ್ಯಗಳ ನಡುವೆ ಬೆಳೆಸಿದ್ರೆ ಈ ರೋಗದ ತೀವ್ರತೆ ಕಡಿಮೆ ಆಗ್ತದೆ. ಸಾವಯವ ಪದಾರ್ಥಗಳಾದಂತಹ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ ಮುಂತಾದವನ್ನು ಯಥೇಚ್ಛವಾಗಿ ಬಳಸಬೇಕು. ಎಕರೆಗೆ ವರ್ಷಕ್ಕೆ 250 ಕಿಲೋಗ್ರಾಂ ಬೇವಿನ ಹಿಂಡಿ ಅಥವಾ ಒಂಗೆ ಹಿಂಡಿಯನ್ನು ಕೊಡಬೇಕು. ಈ ಜೈವಿಕ ರೋಗ ನಿಯಂತ್ರಣ ಅಂತ ಹೇಳಿದೆ ನಿಮ್ಗೆ, ಆಗ ಇದೊಂದು ಬಹಳ ಉತ್ತಮವಾದಂತಹ ವಿಧಾನ. ಇಲ್ಲಿಯೂ ಸಹ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಇವರು ಅಭಿವೃದ್ಧಿ ಪಡಿಸಿರುವಂತಹ ಸಿರಿ ನೆಮಟಗಾರ್ಡ್ ಎನ್ನುವಂತಹ ಜೈವಿಕ ರೋಗ ನಿಯಂತ್ರಕ ಈಗ ನಿಯಂತ್ರಣಕ್ಕೆ ಅತ್ಯಂತ ಸಹಕಾರಿ. ಎಕರೆಗೆ 2 ಕಿಲೋಗ್ರಾಂನಷ್ಟು ಸಿರಿ ನೆಮಟೋಗಾರ್ಡ್ ಅನ್ನು 50 ಕಿಲೋಗ್ರಾಂ ಬೇವಿನ ಹಿಂಡಿಯಲ್ಲಿ ಸಿದ್ಧಪಡಿಸಿಕೊಂಡು ನಾವು ಕೊಡಬೇಕಾಗ್ತದೆ. ಸಿರಿ ಬಯೋಗಾರ್ಡ್ ಅನ್ನ ಉಪಯೋಗಿಸಿದ ರೀತಿಯಲ್ಲೇ ಇದನ್ನು ನಾವು ಉಪಯೋಗಿಸಬೇಕಾಗ್ತದೆ. ಅಂದ್ರೆ ಈ ಸಿರಿ ಬಯೋಗಾರ್ಡ್ ಅಂತ ಹೇಳಿರಲ್ಲ, ಅದನ್ನು ಉಪಯೋಗಿಸಿದ ರೀತಿಯಲ್ಲಿ ಇದನ್ನು ಉಪಯೋಗಿಸಬೇಕಾಗತ್ತೆ. ರೋಗ ಹೆಚ್ಚಿದ್ದು ಅವಶ್ಯಕತೆ ಇದ್ರಲ್ಲಿ ಮಾತ್ರ ಈ ಹರಳು ರೂಪದ ಜಂತುನಾಶಕ ಅಂದ್ರೆ ಕಾರ್ಬೋಫಿರಾನ್ ಅನ್ನುವಂತಹ ಒಂದು ಜಂತುನಾಶಕವನ್ನ ಎಕರೆಗೆ 30 ಕಿಲೋಗ್ರಾಂನಷ್ಟು ಉಪಯೋಗಿಸಿ ಪ್ರತಿ ವಾರ ತಪ್ಪದೆ ನೀರು ಕಟ್ಟಬೇಕು. ನೀರು ಕೊಡಲೇಬೇಕಾಗತ್ತೆ. ಇದೊಂದು ದುಬಾರಿ ವಿಧಾನ ಮತ್ತು ಅಲ್ಪ ಕಾಲದ ಪರಿಣಾಮ ಮಾತ್ರ ಇದು ನೀಡುತ್ತದೆ. ಆದ್ರೂ ಪರಿಸರಕ್ಕೂ ಏನಾದ್ರೂ ತೊಂದರೆ ಆದ್ರೂ ಇದರಿಂದ ಪರಿಸರಕ್ಕೆ ತೊಂದರೆ ಆಗತ್ತೆ. ಈ ಮಣ್ಣಿನಲ್ಲಿರುವಂತಹ ಎರೆಹುಳುಗಳು ಸಾಯ್ತವೆ, ಅನೇಕ ಉಪಯುಕ್ತ ಸೂಕ್ಷ್ಮ ಜೀವಿಗಳು ಮತ್ತೆ ಪ್ರಾಣಿಗಳು ಇವೆಲ್ಲ ಸತ್ತೋಗ್ತವೆ. ಆದ್ರಿಂದ ಪರಿಸರ ಸ್ನೇಹಿ ವಿಧಾನಗಳಾದಂತಹ ಜೈವಿಕ ರೋಗ ನಿಯಂತ್ರಣ ಮತ್ತು ಸಾವಯವ ಗೊಬ್ಬರಗಳ ಮೂಲಕ ಈ ರೋಗ ನಿಯಂತ್ರಣ ಮಾಡೋದು ಹೆಚ್ಚು ಪರಿಣಾಮಕಾರಿ. ಮತ್ತೆ ಈ ಕಾರ್ಬೋಫಿರಾನ್ ಅನ್ನ ಒಂದ್ವೇಳೆ ನೀವು ಉಪಯೋಗಿಸಿದ್ರೆ 45 ದಿನಗಳವರೆಗೆ ಸೊಪ್ಪನ್ನ ಹುಳುಗಳಿಗೆ ಆಹಾರವಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಸಮಸ್ಯೆ ಆಗುತ್ತೆ. ಹೌದು, ಅದು ಪ್ರತಿ ವಾರ ನೀರನ್ನ ಕಟ್ಟಿ ಅಂದರೆ ಮಾತ್ರ 45 ದಿನಗಳು. ನೀರನ್ನೇನಾರು ನಾವು ಮಧ್ಯದಲ್ಲಿ ತಪ್ಪಿಸಿದ್ರೆ ಆ ಅವಧಿ ಇನ್ನೂ ಹೆಚ್ಚಾಗ್ತದೆ. ಅಂದ್ರೆ ಮುಖ್ಯವಾಗಿ ಹಿಪ್ಪಿನೇರಳಿನಲ್ಲಿ ಸೊಪ್ಪಿನ ಗುಣಮಟ್ಟದ ಮೇಲೆ ಇಳುವರಿ ನಿರ್ಧಾರವಾಗುತ್ತೆ. ಹೌದು, ನಾವು ಯಾವ ರೀತಿಯಾಗಿ ಒಳ್ಳೆ ಗುಣಮಟ್ಟದ ಸೊಪ್ಪನ್ನ ಹಿಪ್ಪಿನೇರಳೆ ಸೊಪ್ಪನ್ನು ಉತ್ಪಾದನೆ ಮಾಡ್ಕೊಳ್ತೀವಿ ಅದ್ರ ಮೇಲೆ ನಮ್ಮ ಗೂಡಿನ ಇಳುವರಿ ನಿರ್ಧಾರವಾಗುತ್ತೆ. ಆದ್ರಿಂದ ನಾವು ಈ ರೋಗಗಳನ್ನ ಸಮರ್ಪಕವಾಗಿ ಮತ್ತೆ ಸಮಗ್ರವಾಗಿ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ. ತಾವು ಹೇಳಿದಾಗೆ ಈ ಜೈವಿಕ ವಿಧಾನಗಳನ್ನ ಆದಷ್ಟು ಬಳಸ್ಕೊಂಡ್ರೆ ಬಹಳಷ್ಟು ಅನುಕೂಲ ಮತ್ತು ಖರ್ಚು ಕಡಿಮೆ ಆಗುತ್ತೆ. ಪರಿಸರ ಸ್ನೇಹಿ ವಿಧಾನಗಳು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ನಿಮ್ಮ ಒಂದು ಸಂಶೋಧನಾ ಸಂಸ್ಥೆಯನ್ನು ಸಂಪರ್ಕಿಸಬಹುದು. ಇಲ್ಲವಾದ್ರೆ ಈ ದೂರವಾಣಿ ಸಂಖ್ಯೆ ಅಂದ್ರೆ 9972577 8 ಇಲ್ಲಿಗೆ ಕರೆ ಮಾಡಿದ್ರೆ ನಾವು ಅಗತ್ಯವಾದಂತಹ ಮಾಹಿತಿಯನ್ನ ರೈತರಿಗೆ ಒದಗಿಸಿಕೊಡ್ಲಿಕ್ಕೆ ನಾವು ಸದಾ ಸಿದ್ಧವಾಗಿರ್ತೇವೆ. ಆದ್ರಿಂದ ನಮ್ಮ ಹಿಪ್ಪನೇರಳೆ ಬೆಳೆಗಾರರಿಗೆ ಈ ಒಂದು ಹಿಪ್ಪನೇರಳೆ ಬೆಳೆಗೆ ಬರುವಂತಹ ಮುಖ್ಯವಾದ ರೋಗಗಳು ಮತ್ತೆ ಅವುಗಳ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ತಿಳಿಸೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ತಾವು ಉತ್ತಮವಾದಂತಹ ಮಾಹಿತಿ ಮಾಡಿಕೊಟ್ರಿ. ತಮಗೆ ನಮ್ಮ ಹಿಪ್ಪನೇರಳೆ ಬೆಳೆಗಾರರ ಪರವಾಗಿ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇಲ್ಲಿ ತನಕ ಹಿಪ್ಪು ನೇರಳೆ ರೋಗ ನಿಯಂತ್ರಣ ಕುರಿತಂತೆ ಡಾಕ್ಟರ್ ಸುಕುಮಾರ್ ಜೆ ಅವರೊಡನೆ ಪಿಎಂ ಜಗದೀಶ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದರೆ. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ಮುತ್ತುರಾಜ್ ಹಾಗೂ ಸಂಗಡಿಗರಿಂದ ತಂಬೂರಿ ಪದ. ಸೋಮವಾರ ಶುಕ್ರವಾರ ಯಾರು ನಂಬಿ ಪೂಜೆ ಮಾಡ್ತಾರೋ ಅವ್ರನ್ನ ಸಂರಕ್ಷಣೆ ಮಾಡ್ಬೇಕಂತೇಳಿ ಮೈಕಾರ್ ಮಾದಪ್ಪ. ಈ ಕಡೆ ಜಿಪುರ ಮಾಮಟಳ್ಳಿ ಗ್ರಾಮದಲ್ಲಿ ದುಂಡಮ್ಮ ದುಂಡೇಗೌಡ ಎಂಬ ದಂಪತಿಗಳಿಗೆ, ಹೌದು ಏಳು ಜನ ಗಂಡು ಮಕ್ಕಳು, ಕಟ್ಟ ಕಡೆಯವನಾದಂತ ನೀಲೇಗೌಡ ಪರಮಾತ್ಮ ನೀಲೇಗೌಡ ಅಂತ ಹೇಳೋದಾದ್ರೆ, ಅವನು ಕಲ್ಲು ಮಂತ್ರಿಸಿ ಹಾಕಿದರೆ, ಕಲ್ಲು ಮಂತ್ರಿಸಿ ಹಾಕಿದರೆ ಹುಲ್ಲು ಮಂತ್ರಿಸಿ ಹಾಕಿದರೆ ಪರಮಾತ್ಮ ಅಂತ ಕಟ್ಟಾಟುಕಾರ ನೀಲೇಗೌಡ ಕಿರಿಜೇನು ಮಲೆ ಬೇಟೆಗೆ ಹೋಗಕ್ಕೆ ಶಿಸ್ತು ಶೃಂಗಾರ ಹೋಯ್ತವನೆ. ಯಾವ ರೀತಿ ಯಾವ ರೀತಿ ಅಂತ ಅಂದ್ರೆ, ಅವನು ಹೆಜ್ಜೆನು ಗಡಿಗೆ ತೆಗೆದು ಎಡಗಡೆಗೆ ಮಲ್ಕೊಂಡು ಮಡಿಕೊಂಡು ಕಿರಿಜೇನು ಗಡಿಗೆ ಬಲಗಡೆಗೆ ಮಡಿಕೊಂಡು ಹೌದು ಕೈಲೆ ಹಿಡ್ಕೊಂಡು ಅವನ್ನ ಕಿಂಜಿರು ಗಂಡ ಬಿಟ್ಟು ಗುಂಗುರು ಗುದ್ಲ ಕೆದ್ರೆ ಜೋಡ ಕಟ್ಕೊಂಡು ಕಿರಿಜೇನು ಮನೆಯಲ್ಲಿ ಕಿರಿಜೇನು ಮಲೆ ಬೇಟೆಗೆ ಹೋಯ್ತವನು. ಯಾವ ರೀತಿಯಪ್ಪ ಅವನು ಕಿರಿಜನು ಮಲೆ ಬೇಟೆ ಕಾಡಲ್ಲಿ ಪರಮಾತ್ಮ ಕೆಂದವರೆ ಕೊಣದಲ್ಲಿ ಮೂರು ಮೆಟ್ಲು ಇಳಿದು ಮೂರು ಬಕ್ಸಿ ನೀರು ಕುಡಿದು ಅವನು ಬೇಟೆ ಆಡ್ತಾವ. ಈ ಕಡೆ ಪರಮಾತ್ಮ ದೇವಲೋಕದ ಕನ್ಯರು ದೇವಗನ್ಯೆ ಅಚ್ಚಗನ್ಯೆ ನಿಚಗನ್ಯೆ ಸಪ್ಗನ್ಯೆ ಕಟ್ಟ ಕಡೆಯೋಳದಂತ ನಿಜ ಸಂಪಿಗೆ ಹೆಣ್ಣು ಮಗಳು ನಾವು ಹುಟ್ಟಿ ಹನ್ನೆರಡು ವರ್ಷ ಅದು ಹುಟ್ಟಿ ಹನ್ನೆರಡು ಹನ್ನೆರಡು ವರ್ಷವಾದ ಮೈನರ್ದು ಹನ್ನೆರಡು ವರ್ಷ ಮದುವೆಯಾಗಿ ಹನ್ನೆರಡು ವರ್ಷ ನಮಗೆ ಕಟ್ಟೆಯಲ್ಲಿ ನೀರು ಕಟ್ಟಲಿಲ್ಲ ಹೊಟ್ಟೆಯಲ್ಲಿ ಒಂದು ಮಗು ಅಂತ ಉಳಿದಿಲ್ಲ. ಭೂಲೋಕದಲ್ಲಿ ಪರಮಾತ್ಮ ಆ ಕೆಂದವರೆ ಕೊಳ ಅಂತೆ ಆ ಕೆಂದವರೆ ಕೊಳದಲ್ಲಿ ನಾವು ಹೋಗಿ ಸ್ನಾನ ಮುಡಿಗಳನ್ನ ಮಾಡಿ ಪರಮಾತ್ಮಗೆ ಪೂಜೆ ಮಾಡಿದ್ರೆ ಮಕ್ಕಳಾಯ್ತದೆ ಅಂತ ಆ ಹೆಣ್ಮಕ್ಳು ಮಾತಾಡ್ಕೊಂಡು ಕೆಂದವರೆ ಕೊಣದ ಹತ್ರ ಬಂದವರಿ ಮಾದೇವಾ ಹೆಣ್ಣು ಮಕ್ಕಳು